ಸುಷ್ಟುವಾಗುಂ ಸ್ವಸ್ತನೋಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನಿಂದ್ರೋ ರುದ್ರಶ್ರವಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ಸ್ವಾಕ್ಷೋ ಅವಿಷ್ಟನೇಹಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಆಹಾರ ಆಧೇಯ ರೆಫರೆನ್ಸ್ನಲ್ಲಿ ನಾವು ನಿಷೇಧ ವಾಕ್ಯಗಳನ್ನು ಬಿಟ್ಟುಕೊಟ್ಟು ಶಾಸ್ತ್ರೀಯ ಶಬ್ದಗಳಿಂದ ಕುರಿಯನನ್ನು ತಿಳಿಸಬಹುದು ಅನ್ನುವಂತಹ ಪೂರ್ವಪಕ್ಷೀಯ ಮಾತನ್ನು ಅಲ್ಲಗಳೆಯಬೇಕಾಗಿದೆ. ಯಾಕೆ ಅಲ್ಲಗಳೆಯಬೇಕಾಗಿದೆ? ಆತ್ಮನಲ್ಲಿ ಯಾವ ವಿಶೇಷಣಗಳು, ಅವಯವಗಳು, ಜಾತಿ, ಮನ, ಕ್ರಿಯಾ, ದೋಷಗಳು ಯಾವ ಆತ್ಮನಲ್ಲಿಲ್ಲ. ಹೀಗಾಗಿ ನಿಷೇಧಪರವಾದ ಅಥವಾ ಪ್ರತಿಷೇಧ ವಾಕ್ಯಗಳಿಂದಲೇ ಆತ್ಮನಲ್ಲದ ವಿಷಯಗಳನ್ನು ಬೇರ್ಪಡಿಸಿ ಆತ್ಮನನ್ನು ತಿಳಿಸಬೇಕಾಗಿದೆ ಅನ್ನುವಂಥದ್ದು ವೇದಾಂತಿಯ ಪಕ್ಷ. ಪೂರ್ವಪಕ್ಷ ಏನಿದೆ? ನಾವು ನಿಷೇಧಿಸುವ ವಾಕ್ಯಗಳಿಗಿಂತ ನಾವು ನಿಶ್ಚಯಿಸುವಂತಹ ವಾಕ್ಯಗಳನ್ನು ಪ್ರಯೋಗಿಸುವ ಮೂಲಕವಾಗಿ, ಶಬ್ದಗಳನ್ನು ಪ್ರಯೋಗಿಸುವ ಮೂಲಕವಾಗಿ, ಪ್ರಮಾಣವನ್ನು ಪ್ರಯೋಗಿಸುವ ಮೂಲಕವಾಗಿ ನಾವು ಸಾಕ್ಷಾತ್ ಆತ್ಮನನ್ನು ಶಬ್ದಗಳಿಂದಲೇ ಗುರುತಿಸಲು ಸಾಧ್ಯ ಸಾಧ್ಯ ಇಲ್ಲ ಅನ್ನುವಂಥದ್ದು ವೇದಾಂತಿಯ ಕಂಟೆನ್ಷನ್. ಆ ಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೆ ರೆಫರೆನ್ಸ್ ಏನು ತಂದರೆ ಆಧಾರ ಆಧೇಯ ರೆಫರೆನ್ಸ್ ತಂದರೆ ಘಟ ಆಧಾರ ನೀರು ಆಧೇಯ. ನಾನು ನೀವು ಕೊಟ್ಟ ವಿಚಾರ ಘಟವು ಅದೇ ಲೆವೆಲ್ ಆಫ್ ರಿಯಾಲಿಟಿಯಲ್ಲಿದೆ, ನೀರು ಅದೇ ಲೆವೆಲ್ ಆಫ್ ರಿಯಾಲಿಟಿಯಲ್ಲಿದೆ, ಎರಡು ಪ್ರತ್ಯಕ್ಷವಾದ ಸತ್ಯ ವಸ್ತುಗಳು, ಇವುಗಳನ್ನು ಆಧಾರ ಆಧೇಯವಾಗಿ ನೀವು ಗುರುತಿಸಬಹುದು. ಹಾಗೆಯೇ ಆತ್ಮನು ಆಧಾರ, ಜಗತ್ತೆಲ್ಲವೂ ಆಧೇಯ ಅಂತ ನೀವು ಹೇಳಬೇಕಾದ್ರೆ ಜಗತ್ತಿನ ರಿಯಾಲಿಟಿನೇ ಬೇರೆ, ಆತ್ಮನ ರಿಯಾಲಿಟಿನೇ ಬೇರೆ, ಇದನ್ನು ಹೇಗೆ ಒಂದೇ ಅಂತ ಹೇಳ್ತೀರಾ? ಹಾಗೆ ಆಗಿತ್ತು ಅಂದರೆ ಶಬ್ದಗಳಿಂದ ತಿಳಿಸಲಿಕ್ಕೆ ಸಾಧ್ಯ ಇತ್ತು. ಆದರೆ ಹಾಗೆ ಆಗೋದಿಲ್ಲ. ಯಾಕಂದರೆ ಇದರ ರಿಯಾಲಿಟಿನೇ ಬೇರೆ, ಅದರ ರಿಯಾಲಿಟಿನೇ ಬೇರೆ, ಅದು ಹೇಗೆ ನೀವು ಹೇಳ್ತೀರಿ ಅನ್ನೋದ ಇಲ್ಲಿ ವಾದವನ್ನು ಮಾಡಿದ್ದಾರೆ. ಅವಸ್ತುತ್ವ ನಾಭಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ ಉದ್ದೇವರು ಪ್ರಮಾಣಾಂತರ ಆಗಮ ಪ್ರಮಾಣವನ್ನು ಹೊರತುಪಡಿಸಿ, ಶಾಸ್ತ್ರ ಪ್ರಮಾಣವನ್ನು ಹೊರತುಪಡಿಸಿ, ಶಬ್ದ ಪ್ರಮಾಣವನ್ನು ಹೊರತುಪಡಿಸಿ ಬೇರೆ ಪ್ರಮಾಣಗಳು ಯಾವುವು? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಇವು ಐದು ಪ್ರಮಾಣಗಳು. ಶಬ್ದ ಪ್ರಮಾಣವನ್ನು ಹೊರತುಪಡಿಸಿ ಬೇರೆ ಪ್ರಮಾಣಗಳು, ಇವು ಯಾವ ಪ್ರಮಾಣಗಳಿಗೂ ಅವನು ಸಿಗುವಂಥದ್ದಲ್ಲ. ಮೊದಲನೇದ್ದು ಅವಸ್ತುತ್ವ, ಎರಡನೇದ್ದು ನಾಭಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ, ಮೂರನೇದ್ದು ಆತ್ಮನಃ ನಿರುಪಾಧಿಕತ್ವ, ಆತ್ಮನಿಗೆ ಯಾವ ಉಪಾಧಿಗಳು ಇದು ದೊಡ್ಡದಿದೆ, ಇದು ದುಂಬಗೆ ಇದೆ, ಇದು ಚೌಕಾಗಿದೆ, ಇದು ಗಟ್ಟಿಯಾಗಿದೆ, ಇದು ಕೋನ್ ಆಗಿದೆ, ಕೊನಿಕಲ್ ಕೋನ್ ಆಗಿದೆ, ತ್ರಿಕೋಣವಾಗಿದೆ, ದೀರ್ಘವಾಗಿದೆ, ಹ್ರಸ್ವವಾಗಿದೆ, ಇವೆಲ್ಲ ವಿಶೇಷಣಗಳು ಒಂದು ವಸ್ತುವಿಗೆ ಇರುವ ಸಾಧ್ಯತೆ ಇದೆ. ಆವಾಗ ಆ ವಿಶೇಷಣವನ್ನು ನಾವು ಶಬ್ದಗಳಿಂದ ವಿವರಿಸಿ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಆತ್ಮನು ಯಾವ ವಿಶೇಷಣಗಳಿಂದ ಕೂಡಿಲ್ಲ. ಆದ್ದರಿಂದ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇನ ಬೇರೆ ಪ್ರಮಾಣಗಳಿಗೆ ಅವನನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಇಷ್ಟೇ ಅಲ್ಲ, ಆತ್ಮನಃ ನಿರುಪಾಧಿಕತ್ವ, ಆತ್ಮನು ಉಪಾಧಿರಹಿತನಾಗಿದ್ದಾನೆ, ಮೇಲಲ್ಲ, ಫಿಮೇಲಲ್ಲ, ಯುವಕ ಅಲ್ಲ, ಮುದುಕ ಅಲ್ಲ ಎಂಬ ಪ್ರಭುತ್ವದು ವ್ಯವಹಾರದಲ್ಲಿ ಇದ್ದಾನೆ, ಆದರೆ ವ್ಯವಹಾರಿ ಅಲ್ಲ. ಗೊತ್ತಾದ ಸರ್, ಹುಚ್ಚರ ಆಸ್ಪತ್ರೆಯಲ್ಲಿ ಎಲ್ಲರೂ ವ್ಯವಹಾರದಲ್ಲಿ ಇರ್ತಾರೆ, ಆದರೆ ಅವ್ರು ಯಾರು ವ್ಯವಹಾರಿ ಅಲ್ಲ. ನಮ್ಗೆ ಗೊತ್ತಾದ ಏನು ಗೊತ್ತಾದ, ಆತ್ಮಜ್ಞಾನಿ ಅಂದರೆ ಹುಚ್ಚ. ಈಗ ಆಭಾಸ ನಿರ್ಣಯ ಏನೋ ಒಂದು ಆಭಾಸವನ್ನು ಇಟ್ಕೊಂಡ್ಬಿಡೋದು, ಅದಕ್ಕೆ ಸ್ಟಿಕ್ ಆನ್ ಅಡೇರ್ ಆಗ್ಬೋದು ಆಭಾಸ ನಿರ್ಪಾದಿಕತ್ವ. ಅದಕ್ಕೆ ಲಕ್ಷಣ ಕೊಡ್ತಾರೆ, ಗವಾದಿವತ ನಾಪಿ ಜಾತಿ ಮತ್ವಂ, ಹಸು ಆತ್ಮನು ಹಸುವಿನ ಜಾತಿಗೆ ಸೇರಿದ್ದು. ಪೀಕಾಕ್ ಜಾತಿಗೆ ಸೇರಿದ್ದು, ಮರದ ಜಾತಿಗೆ ಸೇರಿದ್ದು. ಇವು ಜಾತಿಗಳು, ವಿಜಾತಿಯ ಭೇದ ಇದು ಎಲ್ಲೆಲ್ಲಿಯೂ ಪ್ರಸಿದ್ಧವಾಗಿದೆ ಮತ್ತು ಆಕ್ಸೆಪ್ಟ್ ಆಗಿದೆ. ಈಗ ನಾವು ವ್ಯವಹಾರ ಜಾತಿ ಜಾತಿ ಅಂತ ನೋಡ್ಬೋದ, ಇದನ್ನ ವಿಜಾತಿಯ ಭಾವದಲ್ಲಿ ಒಪ್ಪಿಕೊಳ್ಳಿಕ್ ಆಗ್ತದ? ಏನು ವಿಜಾತಿಯ ಭೇದ, ಏನು ವಿಜಾತಿಯ ಭೇದ? ವೃಕ್ಷಗಳ ಜಾತಿನೇ ಬೇರೆ, ಪಕ್ಷಿಗಳ ಜಾತಿನೇ ಬೇರೆ, ಇದಕ್ಕೆ ವಿಜಾತಿಯ ಭೇದ. ಈಗ ಆತ್ಮನನ್ನ ವಿಜಾತಿಯ ಭೇದ ಭಾವಗಳಲ್ಲಿ ಗುರುತಿಸ್ಲಿಕ್ಕೆ ಬರ್ತದ? ಮನುಷ್ಯರನ್ನ ವಿಜಾತಿಯ ಭಾವಕ್ಕೆ ಸಿಗುತ್ತದ? ಇವನ ಜಾತಿನೇ ಬೇರೆ, ಇವನ ಜಾತಿನೇ ಬೇರೆ, ಇದರರ್ಥ ಏನು? ಅವ ವೃಕ್ಷ, ಇವನ ಪಕ್ಷ. ಅವನು ಮನುಷ್ಯನೇ, ಇವನ ಮನುಷ್ಯ. ಹಾಗೆ ಜಾತಿ ಹೆಸರೇನು? ಮನುಷ್ಯ. ವಿಜಾತಿಯ ಭೇದ ಇಲ್ಲ. ಹೀಗಾಗಿ ಮನುಷ್ಯನಿಗೇ ವಿಜಾತಿ ಭೇದ ಇಲ್ಲ, ಇನ್ನು ಆತ್ಮನಿಗೆ. ಇವನಿಗೆ ಶರೀರನೇ ಇಲ್ಲ, ನಿರುಪಾಧಿ ಆತ್ಮ. ಹೀಗಾಗಿ ಹಸುವಿನ ಜಾತಿ ಇತ್ಯಾದಿಗಳಂತೆ ಆತ್ಮನನ್ನ ಯಾವುದೇ ಜಾತಿಯ ಮಿತಿಯಲ್ಲಿ ತರಲಿಕ್ಕಾಗೋದಿಲ್ಲ. ಯು ಕೆನಾಟ್ ಬ್ರಿಂಗ್ ಆತ್ಮ ಇನ್ ಟು ದಿ ಲಿಮಿಟೇಷನ್ಸ್ ಆಫ್ ಜಾತಿ. ದಿಸ್ ಇಸ್ ನೋ ಕಾಸ್ಟೆಡ್ ಆತ್ಮ, ಕೆಲವೊಂದು ಪ್ರೀ ಕಾಸ್ಟೆಡ್ ಆತ್ಮ ಫಾರ್ ಆಲ್ ಆಫ್ ಅಸ್. ಏನೋ ಪ್ರೀ ಕಾಸ್ಟೆಡ್ ಪ್ರೀ ಕಂಡೀಷನ್ ಅಂತ ಹೇಳ್ತಾರೆ. ದಿಸ್ ಇಸ್ ನೋ ಕಾಸ್ಟೆಡ್ ಆತ್ಮ ಅಂದ್ರೆ ಇವನಿಗೆ ಆತ್ಮನಿಗೆ ಯಾವ ಜಾತಿ ಇಲ್ಲ. ಇನ್ನ ಎರಡನೇ ಕಾರಣ ಕೊಡ್ತಾರೆ, ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷ ಅಭಾವಾತ್. ಇವನ ಹೊರತುಪಡಿಸಿ ಇನ್ನೊಂದು ಏನಾದರೂ ಇದ್ದದ್ದಾದ್ರೆ ಅವಯವ ಅಂತ ಹೇಳ್ಬೋದು, ಇನ್ನೊಂದು ಜಾತಿ ಅಂತ ಹೇಳ್ಬೋದು, ಇನ್ನೊಂದು ವಸ್ತು ಅಂತ ಹೇಳ್ಬೋದು, ಇನ್ನೊಂದು ಉಪಾಧಿ ಅಂತ ಹೇಳ್ಬೋದು, ಮತ್ತೊಂದು ಪದಾರ್ಥ ಅಂತ ಹೇಳ್ಬೋದು. ಇವನು ಹೊರತುಪಡಿಸಿ ಇನ್ನೊಂದು ಏನಾದ್ರೂ ಇದ್ದಾರೆ, ಆತ್ಮನ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ. ಯಾಕೆ? ಅದ್ವಿತೀಯತ್ವೇ ಹೊರತುಪಡಿಸಿ ದ್ವಿತೀಯ ಅಸ್ತಿ ಚೇತ್ ಇನ್ನೊಂದು ಇನ್ನೇನಾಗಿದ್ದಾರೆ. ಅವಾಗ ನಾವು ಹೇಳ್ತಿದ್ವಿ, ಏನಂತ ಹೇಳ್ತಿದ್ವಿ, ಇದು ಇದರ ಸಾಮಾನ್ಯ, ಇದು ಇದರ ಸಾಮಾನ್ಯ, ಇದು ಇದರ ವಿಶೇಷ, ಇದು ಇದರ ವಿಶೇಷ, ಇದು ಹಳದಿ ಇದೆ, ಇದು ಕಪ್ಪು ಇದೆ, ಇದು ಬೆಳಗಿದೆ, ಇದು ಎತ್ತರ ಇದೆ, ಇದು ಗಿಡ್ಡ ಇದೆ. ನಾವು ಒಂದನ್ನು ಹೊರತುಪಡಿಸಿ ಇನ್ನೊಂದು ಇದೆ ಅಂತ ಹೇಳಿದಾಗ ಮಾತ್ರ ಕಂಪ್ಯಾರಿಟಿವ್ಲಿ ನಾವು ಹೇಳಲಿಕ್ಕೆ ಬರ್ತದೆ ಅದೇ ಬೇರೆ ಇದೆ ಬೇರೆ. ಈಗ ಹೇಳಿ ನನಗೆ, ಆತ್ಮನ ಹೊರತುಪಡಿಸಿ ಇನ್ನೊಂದು ಯಾವುದಿದೆ? ಅದ್ವಿತೀಯತ್ವೇ. ತನಗೆ ಎರಡನೆಯದು ಇಲ್ಲದೇ ಇದ್ದಂಥದ್ದು, ತಾನೇ ತಾನಾಗಿರುವ ಆತ್ಮ, ಎರಡನೇ ಆಕಾಶ ಅಂತ ಒಂದು ಇದ್ದದ್ದೇ ಆದರೆ ನಾವು ಹೇಳಬಹುದಾಗಿತ್ತು ಇದು ಪಾಕಿಸ್ತಾನದ ಆಕಾಶ, ಇದು ಭಾರತದ ಆಕಾಶ. ಹಾಗೂ ಹೇಳೋದಿದ್ದ ನಾ ಭೂಮಿ ಎರಡ್ ಮಾಡಿದ್ವ್ಯಾ, ಸಮುದ್ರನೂ ಎರಡ್ ಮಾಡಿದ್ವಿ, ಈಗ ಆಕಾಶನೂ ಎರಡ್ ಮಾಡಿದ್ವಿ. ಹೆಂಗಂದ್ರೆ ನಿಮ್ ವಿಮಾನ ನಮ್ಮ ಮನುಷ್ಯ ಇವ ಎಂತ ಧೂರ್ತ ಅಂದ್ರೆ ತನಗೇನ್ ಬೇಕಂತ ಮಾಡ್ತಾನೆ, ಮಹಾ ಧೂರ್ತ. ತಾನೇ ಈಶ್ವರ, ಈಗ ನೆಕ್ಸ್ಟ್ ವಾದನ ಕೊಡ್ತಾನ ಸ್ವಾಮಿ, ನೀವೇ ಹೇಳ್ಕೊಟ್ಟಿದ್ ಸ್ವಾಮಿ. ಆದ್ರೆ ನಾವು ಜೊತೆ ಇನ್ನೊಂದು ಹೇಳ್ಕೊಟ್ಟಿವಿ, ಅವನು ಸರ್ವಜ್ಞನು ಸರ್ವಶಕ್ತನು. ನೀ ಕೂತ್ಕೊಂಡು ಚೇರ್ನಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕಷ್ಟೇ ಶಕ್ತ ನೀನು, ನೀ ಸರ್ವಜ್ಞನ ಅಲ್ಲ, ಸರ್ವಶಕ್ತನ ಅಲ್ಲ, ನೀನು ಅಲ್ಪಜ್ಞ ಅಲ್ಪಶಕ್ತಿ. ನೀನು ಈ ಪ್ರಕಾರವಾಗಿ ನನ್ನ ಹತ್ರ ವಾದ ಮಾಡಬೇಡ, ನಾವು ಹೇಳಿಕೊಟ್ಟೆವಂತ ಅವ ಹೇಳಿದ್ದ. ಸೊ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಪೀಪಲ್. ಈ ಮಧ್ಯದಲ್ಲಿ ಏನಾದರೂ ಮಾತಾಡಿದಾಗ ನಾನು ಒಂದು ಸೆಕೆಂಡ್ ಯಾಕೆ ಅವಕಾಶ ಕೊಡ್ತೀನಿ ಅಂತಂದ್ರೆ, ನೇರ ಪೂರ್ವ ಪಕ್ಷಿಗಳಿದ್ದೇನೆ ಮತ್ತೆ ಆ ಪೂರ್ವ ಪಕ್ಷಗಳು ಇಲ್ಲದ ಹೊರತು ಶಾಸ್ತ್ರ ಜಿಜ್ಞಾಸ ಕಂಪ್ಲೀಟ್ ಆಗೋದಿಲ್ಲ. ಹೌದಲ್ಲ, ಪೂರ್ವ ಪಕ್ಷಗಳು ಇರಬೇಕು ನಮ್ಮಿದ್ರೆ, ಅವ್ರು ಮಾತು ಕೇಳಬೇಕು. ಎಲ್ಲ ಬೈದಾನಪ್ಪ ಮಾಡ್ತೀನಿ ಬಾಸಿನಿ. ನಾಪಿ ಸಾಮಾನ್ಯ ವಿಶೇಷ ಅಭಾವಾತ್, ಸಾಮಾನ್ಯ ವಿಶೇಷ ಅಭಾವಾತ್. ಇವರಿಬ್ಬರಲ್ಲಿ ವಿಶೇಷಣಗಳು ತಿಂದಿದೆಯೋ, ಇವು ಸಾಮಾನ್ಯ ವಿಶೇಷಗಳು ಯಾವೂ ಇಲ್ಲ, ಎಲ್ಲ ವಿರುದ್ಧ ವಿಶೇಷಣಗಳು. ಹೀಗಾಗಿ ಮತ್ತಷ್ಟೇ ಅಲ್ಲ, ಅದ್ವಿತೀಯತ್ವ ಮುಂದುವರಿಸ್ತಾರೆ. ಹೋಗಲಿ ಬಿಡಿ, ಕ್ರಿಯೆಯಲ್ಲಾದರೂ ಇಬ್ಬರು ಬೇರೆ ಬೇರೆ ಇರ್ಬೋದ? ನಾಪಿ ಕ್ರಿಯಾವತ್ವಕಾಲಿವತ್, ಆತ್ಮನಲ್ಲಿ ಕ್ರಿಯಾಕರ್ಮಗಳು ಯಾರೂ ಇಲ್ಲ. ಕಥಂ ಪಾಚಕಾಧಿವತ್, ಅಡಿಗೆ ಅವನು ಅಂತಿರ್ತಾರೆ, ಕಸ ಗುಡಿಸೋನು ಅಂತಿರ್ತಾರೆ, ಸೂಪರ್ವೈಸರ್ ಅಂತಿರ್ತಾರೆ, ಇವರೆಲ್ಲ ಕ್ರಿಯಾವತ್ತು ಕರ್ಮದಿಂದ ಭೇದಗಳನ್ನು ಹೊಂದಿದ್ದಾರೆ. ಹಾಗೆ ಆತ್ಮದಲ್ಲಿ ಕರ್ಮ ಯಾವ ಭೇದಗಳು ಇಲ್ಲ. ಹೋಗಿ, ಯಾಕೆ ಭೇದ ಇಲ್ಲ? ಅವಿಕ್ರಿಯತ್ವಾತ, ಅವನಲ್ಲಿ ಕರ್ಮಗಳೇ ಇಲ್ಲ. ಅಲ್ಲೆಲ್ಲೇ ರಾಜಿ ಕೊಟ್ಟಿದ್ದಾರೆ, ಯಾಕೆ ಯಾಕೆ ಅವನಲ್ಲಿ ಕರ್ಮಗಳಿಲ್ಲ. ಹೋಗಿ, ಗುಣವತ್ವ ಆತ್ಮನಲ್ಲಿ ಅರ್ಥ ತುರಿಯನಲ್ಲಿ, ತುರಿಯನಲ್ಲಿ ಅಂದ್ರೆ ಆತ್ಮನಲ್ಲಿ ಬೇರೆ ಬೇರೆ ಶಬ್ದ ಉಪಯೋಗ ಮಾಡೋದು ಕನ್ಫ್ಯೂಸ್ ಆಗ್ಬೇಡ್ರಿ. ನಾವೀಗ ತುರಿ ಅನ್ನೋ ವಿಷಯ ಮಾತಾಡ್ತಾ ಇದ್ದೀವಿ. ತುರಿನ ವಿಷಯ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ಕಾರಿಕೆಯ ಮೊದಲನೆಯ ಭಾಗವನ್ನು ಮುಗಿಸಿ ಕಾರಿಕೆಯ ಎರಡನೇ ಭಾಗ ಪ್ರವೇಶವಾಗುವ ಪೂರ್ವದಲ್ಲಿ ಮುಂಡುಕದ ಏಳನೇ ಶ್ಲೋಕದ ಬರ್ತದೆ, ಮಾಂಡುಕ್ಯದ ಏಳನೇ ಶ್ಲೋಕ ಬರ್ತದೆ. ಆ ಏಳನೇ ಶ್ಲೋಕದ ವ್ಯಾಖ್ಯಾನವನ್ನು ನಾವು ಮುಂದೆ ಕಾರಿಕೆಯಲ್ಲಿ ಅಭ್ಯಾಸ ಮಾಡ್ತೀವಿ. ನಾವು ನಿಮಗೆ ಮೊದಲು ಹೇಳಿದ್ದು ಕಾರಿಕೆಯನ್ನು ತಗೋತೀವಿ ಅಂತ ಹೇಳಿದ್ವಿ. ಆತ ಆಗ್ತಾರ ಕಾರಿಕೆ ತಗೊಂಡು, ಆದರೆ ಇದಷ್ಟು ಭಾಗವನ್ನು ಡ್ರಾಪ್ ಮಾಡಿ ಒಂಬತ್ತು ನಂಬರ್ ಮುಗಿದಿದೆ ನೋಡಿ, ಕಾರಿಕೆ ಒಂಬತ್ತನೇ ಶ್ಲೋಕ ಮುಗಿದಿದೆ. ಹೌದಾ? ಗ್ರಂಥದಲ್ಲಿ ಕಾರಿಕ ಒಂಬತ್ತನೇ ಶ್ಲೋಕ ಮುಗಿದಿದೆ. ಹೌದಾ? ಹತ್ತನೇ ಶ್ಲೋಕ ಎಲ್ಲಿದೆ ನೋಡಿ, ಕಾರಿಕ ಹತ್ತನೇ ಶ್ಲೋಕ ನೋಡಿ, ಗೊತ್ತಾಯ್ತಾ? ಅರವತ್ತನೇ ಪುಟ. ಒಂಬತ್ತು ಮುಗಿಸಿ ನಾವೆಲ್ಲಿ ಹೋಗ್ಬೇಕೀಗ? ಅರವತ್ತನೇ ಪುಟಕ್ಕೆ ಹೋಗ್ಬೇಕು. ಹಂಗ ಹೋಗ್ಯಾವೇನ? ಯಾಕೆ ಹೋಗಿಲ್ಲ ಹೇಳಿ? ಈ ಉಪನಿಷತ್ತಿನ ಏಳನೇ ಶ್ಲೋಕ ತಗೊಂಡು ಬಂದ. ಒಂದು ಸ್ಟ್ರಕ್ಷನಲ್ಲಿ ಅವರು ಹೋಗಿಲ್ಲ. ಉಪನಿಷತ್ ಮುಗಿಯೋ ತನಕ ಮಧ್ಯ ಮಧ್ಯದಲ್ಲಿ ಉಪನಿಷತ್ ತರ್ತಾರೆ, ಅದ ನಂತರ ಅದಕ್ಕೆ ಕಾರ್ಯಕ್ರಮ ಕೊಡ್ತಾರೆ, ಅದ್ರ ನಂತರ ಅದಕ್ಕೆ ಭಾಷೆ ಕೊಡ್ತಾರೆ. ಈ ಬೈಫರ್ಗೇಷನ್ ಗೊತ್ತಿರಬೇಕು. ಇದು ಕನ್ಫ್ಯೂಷನ್ ಆಗುತ್ತೆ. ಮೊದಲು ಉಪನಿಷತ್ ಮಾತ್ರ ಕೊಟ್ಟರು ಆರು ಶ್ಲೋಕಗಳನ್ನು ಆಗಮ ಪ್ರಕರಣ ಅನ್ನೋದಕ್ಕೆ ಕರೆದಿಟ್ಟು ಆಗಮ ಪ್ರಕರಣದ ಕಾರಿಕೆಯನ್ನು ಕಾರಿಕಾ ಭಾಗದಲ್ಲಿ ಕೊಟ್ಟರು. ಕಾರಿಕಾ ಭಾಗದಲ್ಲಿ ಒಂಬತ್ತು ಶ್ಲೋಕ ಕಾರಿಕೆ ಕೊಟ್ಟು ಆ ನಂತರ ಪುನಃ ಅವರು ಏನು ಮಾಡಿದ್ರು, ಸಂಜೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಿತು, ಆಗಮ ಪ್ರಕರಣದ ಪ್ರಥಮ ಭಾಗ ಕೆಲಸ ಮುಗಿಯಿತು ಅಂತೇಳಿ ಅವರು ಈಗ ಕಾರಿಕಾ ಬಂದರು. ಕಾರಿಕಾ ಒಂಬತ್ತು ಶ್ಲೋಕ ಮುಗಿಸಿದ ನಂತರ ಮತ್ತೆ ವಾಪಸ್ ಎಲ್ಲಿ ಬಂದರು, ಆಗಮ ಪ್ರಕರಣ ಬಂದರು. ಯಾಕೆ ಆಗ ಮುಗಿದಿತ್ತು, ಏಳನೇ ಶ್ಲೋಕ ತಗೋಬೇಕಲ್ಲ, ಅಲ್ಲಿ ಬಂದರು. ಏಳನೇ ಶ್ಲೋಕ ತಗೊಂಡ್ಮೇಲೆ ಅದಕ್ಕೆ ಮತ್ತೆ ಏನಾದರೂ ವ್ಯಾಖ್ಯಾನ ಮಾಡಲಿಕ್ಕೆ ಎಲ್ಲಿ ಬಂದರು, ಕಾರಿಕೆಗೆ. ನಾವೀಗ ಕಾರಿಕ ಅಭ್ಯಾಸ ಮಾಡ್ತಾ ಇಲ್ಲ, ಈಗ ಉಪನಿಷತ್ತಿನ ಭಾಷ್ಯ, ಉಪನಿಷತ್ತಿನ ಪ್ರಾರಂಭದ ಏಳನೇ ಶ್ಲೋಕದ ಪೀಠಿಕೆಗೆ ಎನ್ನುಷ್ಟೊಂದ ಏಳನೇ ಶ್ಲೋಕದ ಪೀಠಿಗೆ ಅಲ್ಲಿಗೆ ನಾವಿದ್ದೀವಿ. ಈಗ ಅದನ್ನು ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಓಕೆ, ಅಡಿಗೆಯವನು ಕಸಗೂಡಿಸುವನು ಇತ್ಯಾದಿ ನಿಮಿತ್ತಗಳನ್ನು ಇಟ್ಟುಕೊಂಡು ಇರುವಂತಹ ಆ ತುರಿಯನು ಅಲ್ಲ. ಆ ತುರಿಯನು ಇಂಥ ಯಾವ ವಿಶೇಷವನ್ನು ಇಟ್ಕೊಂಡಿಲ್ಲ. ನಾಪಿ ಗುಣವತ್ತು ಕೆಂಪಿರ್ಬಹುದು ಆತ್ಮ, ದೀರ್ಘವಾಗಿರ್ಬಹುದು, ಹಗ್ಗದಂತೆ ತಪ್ಪಾಗಿರ್ಬೋದು. ನಾಪಿ ಗುಣವತ್ತು ನೀರಾದಿವತ್ ಯಾಕ್ರಿ ನಿರ್ಗುಣತ್ವ ತುರಿಯ ಯಾರಿವನು ನಿರ್ಗುಣ. ಅತಃ ಆದ್ದರಿಂದ ನ ಅಭಿಧಾನೇನ ನಿರ್ದೇಶಂ ಅರ್ಹತಿ. ಯಾವುದೇ ಹೆಸರಿನಿಂದ ಯಾವುದೇ ಶಬ್ದಗಳಿಂದ ಮೊದಲು ಅಭಿಧಾನ ಅನ್ನೋ ಶಬ್ದಕ್ಕೆ ಹೆಸರು ಅಂತ ಅರ್ಥ. ಗೊತ್ತಾಯ್ತಾ? ಯಾವುದಕ್ಕೆ ಹೆಸರಿದೆಯೋ ಅದಕ್ಕೆ ಅಭಿಧೇಯ ಅಂತ ಅರ್ಥ. ಈ ವಸ್ತು ಇದೆ, ಇದು ಇದು ಅಭಿಧೇಯ. ಗೊತ್ತಾ? ಯಾವ ಶಬ್ದದಿಂದ ಈ ವಸ್ತುವನ್ನು ಗುರುತಿಸಲಿಕ್ಕಾಗ್ತದೆ? ಮೊಬೈಲ್ ಸೆಟ್. ಸೊ ಹ್ಯಾಂಡ್ ಸೆಟ್ ಅಂತಾರೆ ಮೊಬೈಲ್ ಅಂದಾಗ. ಈ ಮೊಬೈಲ್ ಅನ್ನೋ ಶಬ್ದ ಇದು ಅಭಿಧೇಯನ ಅಭಿಧಾನ. ಯಾವುದಕ್ಕೆ ಅಭಿಧಾನ ಶಬ್ದ? ಅಭಿಧೇಯ. ಅರ್ಥ ಆಯ್ತೋ? ಕೆಂಪು ಹೂ ಅಂದಾಗ ಹೂವು ಅಭಿಧಾನ. ಓಕೆ, ಏನಕ್ಕೆ ನೀವು ಹೂವು ಎಂದು ಕರೆಯುತ್ತೀರ? ಇಂಥದ್ದಕ್ಕೆ ಹೂವು ಅಂತ ಕರೀತೀವಿ, ಅದು ಅಭಿಧೇಯ. ಇಂಥದ್ದು ಅಂತ ನೀವು ಕರಿಬೇಕಾದ್ರೆ ದೇಶ ಕಾಲ ವಸ್ತು ಪರಿಮಿತಿಗೆ ಒಳಪಟ್ಟಿರುತ್ತದೆ. ಇಟ್ ಹ್ಯಾಸ್ ಅ ಲಿಮಿಟೇಷನ್ ಆಫ್ ಟೈಮ್, ಲಿಮಿಟೇಷನ್ ಆಫ್ ಸ್ಪೇಸ್, ಲಿಮಿಟೇಷನ್ ಆಫ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಲಿಮಿಟೇಷನ್. ಈ ಮೂರು ಮಿತಿಗಳು ಅದಕ್ಕೆ ಇರೋದ್ರಿಂದ ನಾವು ಕ್ವಾಲಿಫೈ ಮಾಡಿ ಬರ್ತದೆ. ಇದು ಇಂಥದ್ದು ಅಂತ, ಇಂಥ ಗುಣದ್ದು ಅಂತ. ಯಾಕೆ ಮೂರು ಭೇದಗಳಿವೆ? ನಿರ್ದೇಶ ಮಾಡುವಂತೆ ಇತ್ತು ಅಂದ್ರೆ ನಾವು ನಿರ್ದೇಶ ಮಾಡಬಹುದಾಗಿತ್ತು. ಇಂಥ ಪರ್ವತ ಪೂಜೆಯಲ್ಲಿ ಆತ್ಮ ಇದೆ ತಗೊಂಡ. ಯಾವ್ಯಾವ ಪರಿಣಿತಿಗಳಿಲ್ಲ? ದೇಶದ ಪರಿಣಿತಿ, ಸ್ವಂತ ದೇಶದ ಪರಿಣಿತಿ. ಬೆಳಿಗ್ಗೆ 4 ಗಂಟೆ ಹೋದ್ರೆ ಮಾತ್ರ ತರಲಿಕ್ಕೆ ಸಾಧ್ಯ ಇದೆ. ಹೌದಾ? ಅದು ಸ್ವಲ್ಪ ಕೆಂಪು ತಂಪಿದೆ, ನೀನು ಹಳದಿದೋ ಬೆಳೆಯೋದೋ ತರಬೇಡ. ಯಾವ ವಸ್ತು ಬರಲಿ ಅಬ್ಬಾ, ಈಗ ಆತ್ಮನಿಗೆ ಯಾವ ಪರಿಣಿತಿಗಳು, ಯಾವ ಪರಿಣಿತಿಗಳು ಇಲ್ಲ. ಆದ್ದರಿಂದ ನಿರ್ಗುಣತ್ವ ಅನುದಾನೇನ ನಿರ್ದೇಶಂ ಅರ್ಹತಿ. ಯಾವುದೇ ಶಬ್ದಗಳಿಂದ ಮೊದಲು ನಾವು ಉಪಯೋಗ ಮಾಡೋದು ಅಭಿದಾನಕ್ಕೆ ಶಬ್ದ ಅರ್ಥ, ಎರಡನೇ ಅರ್ಥ ಮುಂದೆ ಈಕ್ವಲ್ ಟು ಮುಂದೇನು ಹಂತವರಿಗೆ ಯಾವುದೇ ಪ್ರಕಾರವಾದ ಹೆಸರು ಇಲ್ಲ, ಶಬ್ದಗಳಿಂದಲೂ ಹೇಳಿಕೊಳ್ಳು, ಯಾವ ಶಬ್ದಗಳನ್ನು ತಿಳಿಸಿಕೊಳ್ಳು. ಆದರೆ ನೀವು ಮಾತ್ರ ಶಬ್ದ ಪ್ರಮಾಣ ಅಂತ ಕರ್ತೀರಿ. ಶಬ್ದ ಪ್ರಮಾಣ ಪ್ರತ್ಯಕ್ಷಾದಿಗಳಂತೂ ಸಾಧ್ಯ ಇಲ್ಲ. ನೀವು ಶಬ್ದ ಪ್ರಮಾಣವನ್ನು ತಿಳಿಸಿ ಬರ್ತದೆ ಅಂತ ಹೇಳಿದ್ವಿ. ಶಬ್ದ ಪ್ರಮಾಣಗಳನ್ನು ತಿಳಿಸಿ ಬರ್ತದೆ ಅಂದ್ರೆ ನಾವು ಆಗಮ ಶಬ್ದಗಳು, ಆಗಮ ಶಬ್ದಗಳಿಗೂ ವ್ಯಾವಹಾರಿಕ ಶಬ್ದಗಳಿಗೂ ವ್ಯತ್ಯಾಸ ಇದೆ. ನೀನು ಬಾ, ವ್ಯವಹಾರ ಶಬ್ದ ಮೈಕ್ ಸ್ಟ್ಯಾಂಡ್ ಕನ್ನಡಕ ಟೇಬಲ್ ಜಮ್ಖಾನ್ ಎಲ್ಲ ವ್ಯವಹಾರ ಶಬ್ದ. ಹೌದು, ಆತ್ಮ ನಾನು ಸುಮ್ಮನೆ ಕೈ ಮಾಡಿದೆ ಎಲ್ಲದ ಆತ್ಮ. ವ್ಯಾವಹಾರಿಕ ಶಬ್ದಗಳು ಇಟ್ಕೊಳ್ಳಿ, ಯಾವ ಪುಸ್ತಕದ ವ್ಯಾಖ್ಯಾನದಲ್ಲಿ ನಿಮಗೆ ಸಿಗೋದಿಲ್ಲ. ಆಗಮ ವ್ಯಾವಹಾರಿಕ ಶಬ್ದಗಳು ವ್ಯಾವಹಾರಿಕ ವಸ್ತುವನ್ನು ಅಂಟಿಕೊಂಡೇ ಇರುತ್ತೆ. ಚಸ್ಮಾ ಅಂದಾಗ ಯಾರು ಮೈಕ್ ಎತ್ತಿ ತೋರಿಸಿದ್ರು? ಕನ್ನಡಕವನ್ನು ತೋರಿಸ್ತಾರೆ. ಟಿವಿ ಅಂದಾಗ ಯಾರು ಮತ್ತೇನೋ ವಸ್ತು ತೋರಿಸೋರು ಟಿವಿಯನ್ನು ತೋರಿಸ್ತಾರೆ. ಈಗ ಟಿವಿ ಶಬ್ದ ಅದು ಟಿವಿ ಅನ್ನೋ ಆಬ್ಜೆಕ್ಟ್ ಅನ್ನು ವಸ್ತುವನ್ನು ಅದು ಹೊಂದ್ಕೊಂಡೇ ಇರುತ್ತದೆ. ಯಾವಾಗ ನಿಶಬ್ದ ಪ್ರಯೋಗ ಮಾಡಿದ ತಕ್ಷಣ ಹೋಗಿ ಅಲ್ಲಿ ಅಂದ್ಕೊಂಡ್ಬಿಡುತ್ತೆ. ಹೀಗೆ ಆತ್ಮನನ್ನು ಹೋಗಿ ತಲುಪುವಂತಹ ಯಾವ ಶಬ್ದಗಳೂ ಇಲ್ಲ ವ್ಯವಹಾರದಲ್ಲಿ. ಆದರೆ ಆಗಮ ಅರ್ಥಾತ್ ಉಪನಿಷತ್ತು ಅರ್ಥಾತ್ ಶಾಸ್ತ್ರಗಳಲ್ಲಿ ಕೆಲವೇ ಕೆಲವು ಕೇವಲ ಶಬ್ದಗಳಿವೆ, ಅವು ಸಾಕ್ಷಾತ್ ಆತ್ಮನನ್ನು ತೋರಿಸ್ತವೆ. ಆತ್ಮನಿಗೆ ವಸ್ತು ವಿಶೇಷತ ಇಲ್ಲದೆ ಹೋದರೂ ಕೂಡ ಆತ್ಮನನ್ನು ತೋರಿಸ್ತವೆ. ತೋರಿಸುವ ಪೂರ್ವದಲ್ಲಿ ನೀತಿ ನೀತಿಗಳಿಂದ ಅನಾತ್ಮವನ್ನು ಬೇರ್ಪಡಿಸಿ ತತ್ವಮಸಿ ಅಂತ ತೋರಿಸ್ತಾರೆ. ಬೆಳಿಗ್ಗೆ ಇವತ್ತು 5:30 ಬ್ಲ್ಯಾಕ್ ಟೀ ಮಾಡ್ಕೊ ಜನರಲ್ಲಿ 5 ತಂದು ಕೊಟ್ಬಿಡ್ತಾಳೆ ಭಾರತಿ. ಅವರಿಲ್ಲ ಹೌದು, ಸೊ ಬ್ಲ್ಯಾಕ್ ಟೀ ಮಾಡ್ಕೊಂಡು 5 ಗಂಟೆಗೆ ಎದ್ದು ಬುಕ್ಕೆಲ್ಲ ರೆಫರ್ ಮಾಡಿ ಎಲ್ಲ ಮಾಡಿ ಟೀ ಕುಡಿಕ್ ಹೋದೆ. ಟೀ ಕುಡಿದು ಬಂದೆ, ಫೋನ್ ಕಾಲ್ಗಳು 100 ಫೋನ್ ಕಾಲ್ಗಳು ಅವನ್ನೆಲ್ಲ ಅಟೆಂಡ್ ಮಾಡಬೇಕಾಗಿತ್ತು. ಕನ್ನಡ ಕೇಳಿ ದಿಂಬಿನ ಹತ್ರ ಇಲ್ಲ, ಟಿವಿ ಹತ್ರ ಇಲ್ಲ, ಟೇಬಲ್ ಮೇಲಿಲ್ಲ, ಚೇರ್ ಮೇಲಿಲ್ಲ, ಐರನ್ ಟೇಬಲ್ ಮೇಲಿಲ್ಲ, ಇರೋ ಜಾಗ ಎಲ್ಲ ಹುಡುಕಿ. ಆಮೇಲೆ ಜನರಲ್ಲಿ ನಾನು ಅದೇ ಮೀಟಿಂಗ್ ಹಾಲ್ ಒಳಗೆ ಇಟ್ಬಿಟ್ಟು ಮರ್ಗಳು ಬರೋದು ಜಾಸ್ತಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಲ್ಲ. ಸರಿ ನೀನು ನೋಡಿಯಾ, ನೀನು ನೋಡಿಯಾ, ಮಕ್ಕಳನ್ನ ಕರೆದೆ, ಅವ್ರಿಗೆ ಕರೆದೆ, ಇಬ್ಬರು ಎಲ್ಲಾದರೂ ಎಲ್ಲ ಹುಡುಕಿದ್ರು. ಸುಜಾತನು ಬಂದು ಕೋಳು ಹುಡುಕಿದ್ರು. ಅದೇ ಸಾಮಾನ್ಯ ಮೇಲಿಂದ ಇಳ್ಬಿಡ್ಬೇಕು ಅವರೆಲ್ಲ. ನಾನು ಕೆಳಗಿರ್ಬೋದು, ಅವ್ರು ಮೇಲಿದ್ದು ಮೇಲಿಂದ ಇಳ್ಬಿಡ್ಬೇಕು, ಹುಡುಕ್ಬೇಕು, ಹುಡುಕಿ ಹುಡುಕಿ ಹುಡುಕಿ ಒಂದು ಹುಡುಗಿ ನನ್ನ ಹುಡುಗ ನಿಂತಿತ್ತು. ಸ್ವಾಮೀಜಿ ಏನು ಹುಡುಕಬೇಕಿರ್ತೀರ ಅಂತ ಕೇಳಿದ. ಕನ್ನಡ ಬಿಟ್ಟಿರ್ತೀನಿ ಚಸ್ಮಾ ಹುಡುಕಿರ್ತೀನಿ. ಹೌದು ಬಿಟ್ಟು ಚಸ್ಮಾ ಹುಡುಕ್ತಾ ಇದ್ದೀನಿ. ಎಲ್ಲ ಹುಡುಗರು ಸಿಗ್ತಾರೆ. ಶರ್ಟಿಗೆ ಏನು ಹಾಕೊಂಡಿದ್ದೀನಿ ಅಂತ ಮೆಥಡಾಲಜಿ ಏನು ಅಂತಂದ್ರೆ ಅದು ಎಲ್ಲೂ ಇಲ್ಲ ಅಂದಮೇಲೆ ಇನ್ನು ಏನಿರ್ಲಿಕ್ಕೆ ಸಾಧ್ಯ? ಅದು ನಾನೇ. ಸೊ ವ್ಯಾವಹಾರಿಕವಾಗಿ ಈ ಶಬ್ದಗಳನ್ನ ಬಳಸಲಿಕ್ಕೆ ನಮ್ಗೆ ಲಭ್ಯ ಇಲ್ಲದೆ ಹೋದಾಗಿಯೂ ಕೂಡ ಆಧ್ಯಾತ್ಮಿಕವಾದ ಪಾರಮಾರ್ಥಿಕವಾದ ಈ ಶಬ್ದಗಳನ್ನ ಪಾರಮಾರ್ಥಿಕವಾದ ಪರಿಮಿತಿಯಲ್ಲಿಯೇ ಪಾರಮಾರ್ಥಿಕವಾದಂತಹ ಕ್ರಮದಲ್ಲಿಯೇ ವಿವರಿಸಬೇಕಾಗ್ತದೆ. ಈ ಶಬ್ದಗಳನ್ನು ಉಪಯೋಗಿಸಲಿಕ್ಕೆ ಹೇಗೆ ಒಂದು ಕ್ರಮ ಇದೆ? ನಾನು ಏನೋ ವಸ್ತುವನ್ನು ಹಿಡ್ಕೊಂಡು ಕನ್ನಡಕ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಈ ಕನ್ನಡಕ ಅನ್ನೋ ವಸ್ತುವನ್ನು ಹಿಡ್ಕೊಂಡು ಮೊಬೈಲ್ ಅಂತ ಹೇಳಲಿಕ್ಕಾಗೋದಿಲ್ಲ. ಕ್ರಮ ಇದೆ. ಯಾವ ವಸ್ತುವನ್ನು ನಿಮ್ಗೆ ಹೇಳಬೇಕಾಗಿದೆಯೋ ಆ ವಸ್ತುವನ್ನು ನೀವು ಗ್ರಹಿಸಬೇಕಾಗ್ತದೆ, ಅದನ್ನು ಹಿಡ್ಕೋಬೇಕಾಗ್ತದೆ, ಅದನ್ನು ಯಾವ ಪ್ರಮಾಣ ಹಿಡ್ಕೋಬೇಕಾಗ್ತದೆ, ಯಾವ ಯಾವ ಸ್ಟ್ರೆಂಥ್ನಲ್ಲಿ ಅದನ್ನು ಹಿಡ್ಕೋಬೇಕಾಗ್ತದೆ, ಇವೆಲ್ಲ ಪೆರಿಮೀಟರ್ಸ್ ಇವೆಲ್ಲ. ಈ ಪೆರಿಮೀಟರ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಾವು ಉಪಯೋಗ ಮಾಡ್ತೇವೋ ಹಾಗೆಯೇ ವೇದಾಂತ ಶಬ್ದವನ್ನು ಉಪಯೋಗ ಮಾಡಬೇಕಾದ್ರೂ ಕೂಡ ಅವುಗಳದೇ ಆದ ಪ್ಯಾರಾಮೀಟರ್ಸ್ ಇವೆ. ಆ ಪ್ಯಾರಾಮೀಟರ್ಸು, ಆ ಮೆಥಡಾಲಜಿ, ಆ ಕ್ರಮ, ಅದೆಲ್ಲ ಒಟ್ಟು ಸೇರಿಸಿ ಆ ಶಬ್ದವನ್ನು ಉಪಯೋಗ ಮಾಡಬೇಕು. ಅಯಂ ಆತ್ಮ ಬ್ರಹ್ಮ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ. ಈ ಶಬ್ದಗಳಿಂದ ನಮ್ಮ ಆತ್ಮಜ್ಞಾನವನ್ನು ಸ್ಪಷ್ಟೀಕರಿಸಿಕೊಳ್ಳಿಕ್ಕೆ ಸಾಧ್ಯವಿದೆ ವಿನಃ ಅನ್ಯಥಾ ವ್ಯಾವಹಾರಿಕ ಶಬ್ದಗಳಿಂದ ನಾವು ಆತ್ಮಜ್ಞಾನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ದಿಸ್ ಇಸ್ ವಾಟ್ ವಿ ಮೀನ್. ನೀವೇ ಹೇಳಿದ್ರಲ್ಲ ಸ್ವಾಮೀಜಿ, ಶಬ್ದಗಳು ಸಿಗೋದಿಲ್ಲ. ಶಬ್ದ ಹೌದು, ವ್ಯಾವಹಾರಿಕ ಯಾವ ಶಬ್ದಗಳೆಂದು ನಿಮ್ಗೆ ಗುರುತಿಸಲಿಕ್ಕೆ ಆಗುತ್ತೆ. ಪಾರಮಾರ್ಥಿಕ ಶಬ್ದಗಳಿವೆ. ಆ ಪಾರಮಾರ್ಥಿಕ ಶಬ್ದ ಎಲ್ಲರೂ ಅದನ್ನೇ ಮಾತಾಡುತ್ತಾರೆ. ಅದಕ್ಕೆ ಹೇಳೋದು ಪ್ರಾಬ್ಲಮ್. ಎಲ್ಲರೂ ಅವೇ ಶಬ್ದ ಉಪಯೋಗ ಮಾಡ್ತಾರೆ, ಅವೇ ಉಪನಿಷತ್ತು ಉಪಯೋಗ ಮಾಡ್ತಾರೆ, ಅವೇ ವ್ಯಾಖ್ಯಾನ ಉಪಯೋಗ ಮಾಡ್ತಾರೆ. ಆದರೂ ಕೂಡ ಅದು ಸ್ಪಷ್ಟತೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ ದೇ ಆರ್ ಮಿಸ್ಸಿಂಗ್ ದಿ ಮೆಥಡಾಲಜಿ. ಆಲ್ ಮಿಸ್ಸಿಂಗ್ ದಿ ಮೆಥಡಾಲಜಿ. ಪೂಜ್ಯ ಸ್ವಾಮೀಜಿಯವರ ವ್ಯಕ್ತಿತ್ವವು ಸಮಾಜದಲ್ಲಿ ಪ್ರವೇಶ, ಆಚಾರ್ಯ ಅನ್ನುವ ಭಾವದಲ್ಲಿ ಪ್ರವೇಶವಾಗುವ ಪೂರ್ವದಲ್ಲಿಯೂ ಕೂಡ ಅದ್ವೈತ ತತ್ವ, ಆತ್ಮತತ್ವ ಪ್ರಸಿದ್ಧವಾಗಿ ಇತ್ತು. ಏನು ವಿಶೇಷ? ಎಲ್ಲರೂ ಹೇಳಿದ್ದೆ, ಇವರು ಹೇಳಿದ್ದು ಇಲ್ಲ. ಪೂರ್ವದಲ್ಲಿ ಮೆಥಡಾಲಜಿ ಇದ್ದಿದ್ದಿಲ್ಲ, ಇದ್ದಿದ್ದೇ ಇಲ್ಲ ಅಂತಲೂ ಇಲ್ಲ. ಮೆಥಡಾಲಜಿ ಇತ್ತು, ಅದನ್ನು ಬೆಳಕಿಗೆ ಯಾರು ತಂದಿದ್ದ? ಶಂಕರರ ನಂತರ ಅದನ್ನು ಬೆಳಕಿಗೆ ಯಾರು ತರಲಿಲ್ಲ, ಅದನ್ನು ಪೂಜ್ಯ ಸ್ವಾಮಿಯವರು ಬೆಳಕಿಗೆ ತಂದರು. ಅವರಿಗೆ ಬೆಳಕಾದದ್ದು ಪ್ರಣವಾನಂದ ಸ್ವಾಮೀಜಿ, ಚಿನ್ಮಯಾನಂದರ ಅಲ್ಲ, ಪ್ರಣವಾನಂದ ಸ್ವಾಮೀಜಿ ಹತ್ರ ಆ ಬೆಳಕು ಅವರಿಗಾಯಿತು. ಅದು ಗಟ್ಟಿ ಆದದ್ದು ಸ್ವಾಮಿ ತಾರಾನಂದರ ಗಟ್ಟಿಯಾಗಿತ್ತು. ಅದು ಮೆಥಡಾಲಜಿ ಇಂಪಾರ್ಟ್ ಆದದ್ದು, ನಾಲ್ಕು ಜನರಿಗೆ ಅದನ್ನು ಓಪನ್ ಆಗಿ ಕೊಟ್ಟದ್ದು ನಮ್ಮ ಬ್ರಹ್ಮಚಾರಿ ಕೋರ್ಸ್ಗಳ ಮೂಲಕ. ಅದು ಈಗ ಲೈಕ್ ಫೈರ್ ಆಲ್ ಓವರ್ ದಿ ವರ್ಲ್ಡ್. ಹೀಗಾಗಿ ಹೀ ಇಸ್ ದಿ ಶಂಕರ ಅಂತ ಅವರಿಗೆ ಆವರಣ ಕೊಟ್ಟರು. ಶೃಂಗೇರಿ ಮಠದಲ್ಲಿಯೇ ಮೆಥಡಾಲಜಿ ಕೊಡಬೇಕಾಗುವುದಿಲ್ಲ. ಅವರು ಲೆಕ್ಚರ್ ಮಾಡ್ತಾರೆ, ಅವರು ಶಿಸ್ತಾಗಿ ಬಿಡ್ತಾರೆ. ಈ ಸ್ವಾಮಿಗಳು ಸಾಮಾನ್ಯ ಇಲ್ಲ, ಶೃಂಗೇರಿ ಗುರುಗಳು ಇದ್ದಾರೆ ಸಾಮಾನ್ಯ ಇಲ್ಲ, ಬಹಳ ಚೆಂದ ಮಾಡ್ತಾರೆ. ಬಟ್ ಮೆಥಡಾಲಜಿ ಇಸ್ ಮಿಸ್ಸಿಂಗ್. ಎಲ್ಲ ಶಂಕರಾಚಾರ್ಯರು ಶಂಕರಾಚಾರ್ಯರೇ, ಆದ್ರೆ ದಿ ಶಂಕರಾಚಾರ್ಯ ಯಾರು ಇಲ್ಲ. ಎಲ್ಲ ಎ ಶಂಕರಾಚಾರ್ಯ, ಎ ಶಂಕರಾಚಾರ್ಯ, ಎ ಶಂಕರ ಇನ್ಕ್ಲೂಡಿಂಗ್ ಶಂಕರ ಶೃಂಗೇರಿ ಮಠ, ಎ ಶಂಕರಾಚಾರ್ಯ, ಎ ಶಂಕರಾಚಾರ್ಯ. ವಾಟ್ ಆರ್ ಯು ವಾಂಟ್ ಟು ಕಾಲ್ ದಿ ಶಂಕರಾಚಾರ್ಯ ಇಸ್ ದಯಾನಂದ. ಏ ಸಾಮಾನ್ಯ ಅಮ್ಮ, 1200 ವರ್ಷದಿಂದ ಕಾಯ್ತಾ ಇದ್ದ ಅವಾರ್ಡು, 1200 ವರ್ಷಗಳಿಂದ ಕಾಯ್ತಾ ಇದ್ದ ಅವಾರ್ಡದು. ಯಾರಿಗೂ ಸಿಗದಿದ್ದಂಥ ಅವಾರ್ಡ್ ಯಾರು ಸಿಕ್ತು? ಶಂಕರ ಪೂಜೆ ಸ್ವಾಮಿ. ಬಿಕಾಸ್ ಯು ನೀಡ್ ಟು ಬಿ ಎ ರಿಯಲೈಸ್ಡ್ ಪರ್ಸನ್ ಟು ನೋ ಅನದರ್ ರಿಯಲೈಸ್ಡ್ ಪರ್ಸನ್. ಅದಕ್ಕೆ ಈ ಶಬ್ದ ಪ್ರಮಾಣ ಅಂತ ಏನಿದೆಯಲ್ಲ, ಈ ಶಬ್ದ ಪ್ರಮಾಣವನ್ನು ಲೈಟ್ ಆಗಿ ತಗೋಬೇಡಿ. ಇದು ಭಾರಿ ಸೀರಿಯಸ್ ಸಬ್ಜೆಕ್ಟ್. ಎಲ್ಲ ಶಬ್ದಗಳು ಶಬ್ದಗಳೇ. ಹ ಅದೊಂದು ಶಬ್ದನೇ, ಬಾ ಅದೊಂದು ಶಬ್ದನೇ, ಹೋಗ ಅದೊಂದು ಶಬ್ದನೇ. ಅದು ಯಾವ ಶಬ್ದಗಳು ಆತ್ಮಜ್ಞಾನ ಕೊಡೋದಿಲ್ಲ. ಕೆಲವೇ ಕೆಲವು ವಿಶಿಷ್ಟವಾದ ಶಬ್ದಗಳು, ಸತ್ಯಂ, ಜ್ಞಾನಂ, ಅನಂತಂ, ಕೇವಲಂ, ಶುದ್ಧಂ, ಕೆಲವೇ ಕೆಲವು. ಈ ಶಬ್ದಗಳು ಆತ್ಮಜ್ಞಾನವನ್ನು ಉಂಟು ಮಾಡ್ತವೆ, ಸ್ಪಷ್ಟ ಮಾಡ್ತವೆ. ಪ್ರಭಾವೇ ಅದನ್ನು ಯಾವ ಕ್ರಮದಲ್ಲಿ ಪ್ರಯೋಗಿಸಬೇಕು ಆ ಕ್ರಮ. ಅದಕ್ಕೆ ಸಬ್ಜೆಕ್ಟನ್ನು ಇಲ್ಲಿ ಅವರು ಈ ರೀತಿ ಮುಗಿಸ್ತಾರೆ. ಏನನ್ನು ಯಾವುದೇ ಮಾತಿನಿಂದ ಇವನನ್ನು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು ಪರಿಣಿಗೆ? ಶಶವಿಷಾಣಾದಿ ಸಮತ್ವಾತ್ ನಿರರ್ಥಕತ್ವ ತರ್ಹಿ. ಮೊಲದ ಕೊಂಬಿನ ಬಣ್ಣ ಯಾವುದು? ರ್ಯಾಬಿಟ್ ಶಾಪ್. ವಾಟ್ ಇಸ್ ದ ಕಲರ್ ಆಫ್ ರ್ಯಾಬಿಟ್ ಶಾಪ್? ಮೊಲದ ಕೊಂಬಿನ ಬಣ್ಣ ಏನು? ಮೊಲದ ಕೊಂಬಿನ ಕೆಲಸ ಏನು? ಮೊಲದ ಕೊಂಬು ದಪ್ಪ ಇದೆಯೋ ತೆಳು ಇದೆಯೋ? ಜಾತಿ ಗುಣ. ಮೊಲದ ಕೊಂಬು ಯಾವ ಜಾತಿಗೆ ಸೇರಿ? ಹೆಣ್ಣು ಜಾತಿಗೂ ಗಂಡು ಜಾತಿ. ಕೊಂಬ ಇಲ್ಲ, ಹಾಗೆಯೇ ಆತ್ಮ ಅನ್ನೋದು ಇಲ್ಲವೇ ಇಲ್ಲ. ಇದೆ ಅಂದ್ರೆ ಯು ಹ್ಯಾವ್ ಟು ಬ್ರಿಂಗ್ ಆಲ್ ದೋಸ್ ಕ್ವಾಲಿಫಿಕೇಶನ್ಸ್, ಜಾತಿ ಗುಣ ಕ್ರಿಯಾ ಬಣ್ಣ ವರ್ಣ ಎಲ್ಲ ತರಬೇಕು ನೀನು. ಅವು ಯಾವೂ ಇಲ್ಲ ಸರ್. ಹಾಗಾದ್ರೆ ಶಶವಿಷಾಣಾದಿ ಸಮತ್ವ ನಿರರ್ಥಕತ್ವ. ನಿಮ್ಮ ಆತ್ಮ ನಿರರ್ಥಕ, ಅರ್ಥರಹಿತವರು. ಯಾಕೆ ಸುಮ್ಮನೆ ಗಂಟೆಗಟ್ಟೆ ಕೂತ್ಕೊಂಡು ನಮ್ಮ ತಲೆ ಕೊರಿತೀರಿ? ಅಂತ ಆತ್ಮ ಅನ್ನೋದ್ ಇಲ್ಲವೇ ಇಲ್ಲ. ಕೈ ಬಿಟ್ಬಿಡಿ ನಮ್ಮನ್ನು, ಹೋಗ್ತಿ. ಈ ಪ್ರಕಾರವಾದ ನಿರ್ಣಯಕ್ಕೆ ಪೂರ್ವಪಕ್ಷಿ ಬಂದಾಗ ವೇದಾಂತಿ ಆತ್ಮತ್ವ ಅವಗಮೇ ಅನಾತ್ಮ ಕೃಷ್ಣ ವ್ಯಾವೃತ್ತಿ ಹೇತುತ್ವಾದ ಅನಾತ್ಮ ಕೃಷ್ಣ ವ್ಯಾವೃತ್ತಿ ಹೇತುತ್ವಾದ ಶುಕ್ತಿಕಾ ಅವಗಮೇ ಇವ ಶುಕ್ತಿಕಾ ಅವಗಮೇ ಇವ ಕೃಷ್ಣಾಯಾಹ ಕೃಷ್ಣಾಯಾಹ ಸಾರಿ ರಜ ಅನ್ನಾನೆ ಅದ್ಬಿಟ್ನೆ ರಜತ ಕೃಷ್ಣಾಯಾಹ ರಜತ ಕೃಷ್ಣಾಯಾಹ ಆತ್ಮತ್ವ ಅವಗಮಿ ಕೇಳ್ಕೊ. ಆತ್ಮನ ಸ್ಪಷ್ಟೀಕರಿಸಿಕೊಳ್ಳುವಿಕೆಯಲ್ಲಿ, ಹ್ಯಾವಿಂಗ್ ದಿ ಕ್ಲಾರಿಟಿ ಆಫ್ ಆತ್ಮ, ಆತ್ಮನ ವಿಚಾರವಾಗಿ ಯಾವಾಗ ಸ್ಪಷ್ಟವಾಗಿ ಬಿಟ್ಟದೋ ಆವಾಗ ಏನು ಆತ್ಮ ತುರಿಯ ತುರಿಯ ಆತ್ಮನ ವಿಚಾರ ಯಾವಾಗ ಸ್ಪಷ್ಟವಾಗ್ತದೋ ಆವಾಗ ಅನಾತ್ಮ ತೃಷ್ಣಾವ್ಯಾವೃತ್ತಿ ಹೇತುತ್ವ ಅನಾತ್ಮದಲ್ಲಿಯ ನಮ್ಮ ಆಸಕ್ತಿ ಅನಾತ್ಮದಲ್ಲಿ ರುಚಿ ಅನಾತ್ಮದಲ್ಲಿ ನಮ್ಮ ಪ್ರವೃತ್ತಿ ಅಷ್ಟು ವ್ಯಾವೃತ್ತಿ ಆಗುತ್ತೆ ನಿವೃತ್ತವಾಗ್ತದೆ ಯಥಾ ಶುಕ್ತಿಕ ಅವಗಮೆ ಅವನು ಇಷ್ಟು ಕೇರ್ಫುಲ್ ಆಗಿದ್ದ ಯಾರಿಗೂ ತೋರಿಸ್ದಾಗಿ ಯಾರಿಗೂ ಕಾಣದಾಗಿ ತಗೊಂಡು ಮುಚ್ಕೊಂಡಿದ್ದ ಆಮೇಲೆ ಮಾರ್ಕೆಟ್ ತಿರುಗಾಡ ಬಂದಾಗ ಕೂಡ ತನ್ನ ತಗೊಂಡು ನಿಂತದ ಅಂತ ಯಾರಿಗೂ ತೋರಿಸಿ ಕೊಟ್ಟಿರೋದಿಲ್ಲ ಈಗ 10-20 ತೊಲೆ ಬೆಳ್ಳಿಯನ್ನ ಯಾಕೆ ಯಾರಾದ್ರೂ ಕಳ್ಕೊಳ್ಳಿ ಹೋಗ್ತಾರೆ ಈ ಅಲ್ಲಿ ತೋರಿಸಿದ್ದಲ್ಲಿ ಕಸ್ಕೊಂಡ್ಬಿಟ್ಟಿದ್ದಾರೆ ಬೇಡ ಸೊ ಎಲ್ಲ ವ್ಯವಹಾರ ಮುಗಿಸಿ ಎಲ್ಲ ಮಾಡಿ ರಾತ್ರಿ ಮನೆಗೆ ಬಂದು ಬಾಗಿಲು ಕಿರಿಕಿಗಳೆಲ್ಲ ಮುಚ್ಚಿ ಆ ಪೇಪರ್ನಲ್ಲಿ ಸುತ್ತ ಒಳಗಿಕೊಂಡಿದ್ದಾನೆ ಅದನ್ನ ಜೇಬಿನಿಂದ ಹೊರತರುವುದು ಪೇಪರ್ ಬಿಚ್ಚಿ ನೋಡ್ತಾನೆ ಅದು ಬೆಳ್ಳಿ ಅಲ್ಲ ಅದೇನದು ಕಪ್ಪೆ ಚಿಪ್ಪು ಆ ಸಿಂಪ್ ಅಯ್ಯ ಅಂತಾನೆ ಅಷ್ಟ ಅಯ್ಯರು ಏನೇನು ಬಂತೀಗ ಎಲ್ಲ ಬಂತು ಮಾರ್ಕೆಟ್ ಹೋದ್ ತಿರುಗಾಡಿದ್ದು ಮಧ್ಯ ಮಧ್ಯ ಮುಖಂಡ್ರು ಆ ಪ್ಯಾನಿಕ್ಕು ಅವ್ರ ಒಳಗೆ ನೋಡ್ಬಿಡು ಭಯ ಕಾತುರುತ್ತೆ ಹೋಗೋ ಜಲ್ದಿ ಹೋಗಬೇಕು ನೋಡ್ಬೇಕು ಎಷ್ಟೇ ನೋಡ್ಬೇಕು ಕಾತುರುತ್ತೆ ಎಲ್ಲ ಒಂದು ಸೆಕೆಂಡ್ ಬಂದು ಬಿಟ್ಟು ಅಯ್ಯ ಏನಾಗ್ಬಿಟ್ಟೀಗ ಶುಕ್ತಿಕ ಆ ಸಿಂಪಿನಲ್ಲಿ ಯಾವಾಗ ಸತ್ಯಭಾವ ಅನ್ನೋ ಸ್ಪಷ್ಟವಾಯಿತೋ ಶುಕ್ತಿಕ ಅವಗಮೆ ರಜತ ತೃಷ್ಣಾಯ ಯಥಾ ಹೀಗೆ ಆ ರಜತ ಆ ಬೆಳ್ಳಿಯ ಬಗ್ಗೆ ನಮಗೆ ಕೃಷ್ಣ ರುಚಿ ಸ್ವಾದ ಅದರಲ್ಲಿ ಆಸಕ್ತಿ ಉಳಿಯುವುದಿಲ್ಲವೋ ಹಾಗೆ ಭಾಷ್ಯ ನಹಿ ತುರಿಯಸ್ಯ ಆತ್ಮತ್ವ ಅವಗಮೇ ಸತಿ ವಿದ್ಯಾ ಕೃಷ್ಣಾದಿ ದೋಷಾಣಾಂ ಸಂಭವ ಅಸ್ತಿ ಅವಿದ್ಯಾದಿ ತೃಷ್ಣಾದಿ ದೋಷಾಣಾಂ ನ ಸಂಭವ ಅಸ್ತಿ ಯದಾ ಒಂದು ವೇಳೆ ತುರಿಯಸ್ಯ ಆತ್ಮತ್ವ ಅವಗಮೇ ತುರಿಯ ಆತ್ಮ ತುರಿಯನೇ ಆತ್ಮ ನಾನು ತುರಿಯನು ನಾನೇ ಆತ್ಮನು ಅನ್ನುವ ಅವಗಮೆ ನಿಶ್ಚಿತವಾದ ಜ್ಞಾನವಾಗಿದೆ ಆದರೆ ಮತ್ತೆ ನನಗೆ ಈ ಇತರ ವಿಷಯಗಳಲ್ಲಿ ರುಚಿ ಉಳಿಯುವುದಿಲ್ಲ ಸ್ವಾದ ಉಳಿಯೋದಿಲ್ಲ ಅವಿದ್ಯಾ ಕೃಷ್ಣಾದಿ ದೋಷಾಣ ತೇ ಸರ್ವೇ ದೋಷಾಹಿವ ಅವೆಲ್ಲರೂ ಕೂಡ ದೋಷಗಳು ನಮ್ಮ ಜೀವನ ತುಂಬೆಲ್ಲ ಬರೀ ದೋಷಗಳು ತುಂಬಿಕೊಂಡ್ರೆ ದೋಸೆ ಅದಕ್ಕೆ ಅದಕ್ಕೆ ಬೆಳಗ್ಗೆ ತಿಂಡಿ ದೋಸ ಇಡ್ಲಿ ವಡ ಮಧ್ಯಾಹ್ನ ಇಡ್ಲಿ ವಡ ದೋಸ ರಾತ್ರಿ ವಡ ಇಡ್ಲಿ ದೋಸ ಅದೇ ದೋಸ ಇಸ್ ಕಾಮನ್ ಫ್ರಮ್ ಚಪರಾಸಿ ಟು ಚೀಫ್ ಮಿನಿಸ್ಟರ್ ದೋಸ ಇಸ್ ಕಾಮನ್ ಇನ್ ತಮಿಳ್ನಾಡು ಹೌದು ಇದು ನೋಡಿ ಶಶಿಕಲಾ ಅಂತ ಬಂದಾಳೆ ಅವಳೊಂದು ಏನು ಸಾಧಿಸ್ತಾರೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಕಾವೇರಿ ಜಗಳ ಅದ್ರ ಹಿಂದೆ ಇದ್ದದ್ದು ಜೈಲಿಂದ ನೆಪ ಮಾತ್ರ ಅದು ಇದ್ದದ್ದೆಲ್ಲ ಶಶಿಕಲಾನೇ ಅದು ನಿನ್ನೆ ಎಲ್ಲ ಕ್ಲಿಯರ್ ಆಯ್ತು ಇವಳೆ ಶಶಿಕಲಾ ಇವಳೆ ನೋಡೋದಿಲ್ಲ I don't know why these people have got enmity for us. Now, ಕರ್ನಾಟಕದಲ್ಲಿ ಇಷ್ಟು ಸಹಜ ಸುಂದರ ಸ್ವಭಾವದವರು ಬಂದ್ರೆ ಎಲ್ಲರನ್ನೂ ಸಹಕರಿಸ್ಬೇಕು ಎಲ್ಲ ಭಾಷೆಯನ್ನು ಕಲಿತು ನಮ್ಮ ಭಾಷೆ ಬಿಟ್ಟರು ಚಿಂತೆ ಇಲ್ಲ ಎಲ್ಲ ಭಾಷೆ ಎಲ್ಲ ಬಿಟ್ಟು ಅಂತದ್ದು ಇವರು ಯಾಕೆ ಇಷ್ಟೊಂದು ದ್ವೇಷ ಇಷ್ಟೊಂದು ಅಸೂಯೆ ನಮ್ಮ ಮೇಲೆ ಏನು ಆ ಕಾವ್ಯದಿಂದ ನಮಗೆ ಹುಟ್ಟಿದ್ರೆ ತಪ್ಪ ಎಲ್ಲದರ ಮೇಲೆ ತಮ್ಮ ಅಧಿಕಾರ ಎಲ್ಲದರ ಮೇಲೆ ತಮ್ಮ ಅಧಿಕಾರ ಪವರ್ ಹಂಗೆ ನಮಗೆ ದೋಷ ಇದ್ದಾವೆ. ಬ್ರೇಕ್ಫಾಸ್ಟ್ ಅಲ್ಲಿ ದೋಸ ಇದೆ ಅಂದ್ರೆ ಎಲ್ಲರೂ ಕಿವಿ ಚುರುಕಾಗ್ತದೆ. ಹೋಟೆಲ್ ಹೋದ್ರೆ ಒಂದ್ ದೋಸೆ ತಿನ್ನೋರು ಇಲ್ಲಿ ನಾಲ್ಕ ಐದೈದು ದೋಸ ತಿಂತ ಕೊಡ್ಲಿಲ್ಲ ಅಂತಾರೆ, ಕೊಡುದಿಲ್ಲ ಅಂತ ಕಂಪ್ಲೇಂಟ್. ಇದು ಇನ್ನೊಂದು ಸೈಕಾಲಜಿ, ಇದು ಮನಸ್ಸು ಎಷ್ಟು ಚಂದ ಕೆಲಸ ಮಾಡ್ತದೆ ಅಂತಂದ್ರೆ, ನೀವು ಹೋಟೆಲ್ಗೆ ಹೋದಾಗ ಒಂದ್ ದೋಸೆ ಕೊಟ್ಟು ತಿನ್ಬಿಡ್ತದೆ, ಅದು ಹ್ಯಾಂಗ್ ತಿನ್ಬಿಡ್ತದೆ? ನಮ್ಮ ಮನಸ್ಸು ಹಂಗ್ ಚೇಂಜ್ ಆಗುತ್ತೆ, ಸೆಕೆಂಡ್ ಇದು ಫ್ರ್ಯಾಕ್ಷನ್ ಮನಸ್ಸು ಚೇಂಜ್ ಆಗುತ್ತೆ. ಮನಸ್ಸು ಚೇಂಜ್ ಅಂದ್ರೆ ಮನಸ್ಸು ಅದೇ ವಾಪಸ್ ಮನೆಗೆ ಬಂದಾಗ ಅದಕ್ಕಿಂತ ದೊಡ್ಡ ದೋಸೆ, ಅದಕ್ಕಿಂತ ಗರಿ ಗರಿ, ಅದಕ್ಕಿಂತ ರುಚಿ ರುಚಿ, ಅದಕ್ಕಿಂತ ಶ್ರೇಷ್ಠವಾದ ಪಲ್ಯ ಎಲ್ಲ ಮಾಡಿ ಹಾಕ್ತಾರೆ. ಇಲ್ಲಿ ಸಾಕು ಅಂತ ಬಂದೇ ಇಲ್ಲ. ಎರಡ ಮೂರ ನಾಲ್ಕ ಒಬ್ಬ ಬಹದ್ದವು ಇವರು ಹಾಕೋರಲ್ಲ ತೆಗೆಯೋರು ಹಸಿವಿಗೂ ಅದಕ್ಕೆ ಸಂಬಂಧ ಇಲ್ಲ. ಸೈಕಾಲಜಿ ಚೆಂದ ಏನಿವೆ ದೋಸ ಇದು ಆಲ್ವೇಸ್ ಶ್ರೇಷ್ಠ ಜ್ಯೇಷ್ಠ ಶ್ರೇಷ್ಠ ಇದು ಆಲ್ವೇಸ್ ಜ್ಯೇಷ್ಠ ದೊಡ್ಡವನು ದೊಡ್ಡಣ್ಣ ಇದ್ದಂಗೆ. ಹಾಗಾಗಿ ತುರಿಯಸ್ಯ ಆತ್ಮತ್ವ ಅವಲವೇ ಸತಿ ಅವಿದ್ಯಾ ಕೃಷ್ಣಾದಿ ದೋಷಾಣ ಸಂಭವ ನ ಅಸ್ತಿ ಆತ್ಮತ್ವ ಅನವಗಮೇ ಕಾರಣಮಸ್ತಿ. ಗುರಿಯನ್ನು ತಿಳಿದುಕೊಳ್ಳದೇ ಇರಲಿಕ್ಕೆ ನಮಗೆ ಯಾವ ಕಾರಣಗಳು ಇಲ್ಲ. ಹಾವೆಂದ ಕಚ್ಚಿಸಿಕೊಂಡು ಹಗ್ಗವನ್ನು ತಿಳ್ಕೋಬಾರದು ಅನ್ನೋದಕ್ಕೆ ಏನು ಕಾರಣ? ನನಗೆ ಯಾವ ಕಾರಣಗಳು ಇಲ್ಲ. ಈ ಪ್ರಪಂಚದಲ್ಲಿ ಏನೆಲ್ಲ ತಿಳ್ಕೊತೀವಿ ಆ ಹಗ್ಗನ ತಿಳ್ಕೊ. ನಾವಿಷ್ಟೇ ಹೇಳ್ತೀವಿ, ನಾವು ಏನು ಹೇಳ್ತೀವಿ ಅಲ್ಲಿ ಇಲ್ಲಿ ಹೋಗಿ ಏನೇನೋ ಕೇಳಿಸ್ಕೊತೀಯ, ಪಕ್ಕದ ಮನೆ ಹರಟೆ ಕೇಳಿಸ್ಕೊತೀಯ, ಇನ್ನೊಬ್ಬ ಮನೆ ಸುಖ ದುಃಖ ಕೇಳಿಸ್ಕೊತೀಯ, ಇಲ್ಲಿ ಬಂದು ಆತ್ಮ ವಿಚಾರ ಕೇಳ್ಕೊಪ್ಪ. ಇಲ್ಲಿಗೆ ಬಂದ ಕೇಳೋದಿಲ್ಲ ಅಲ್ಲಿಗೆ ನಿನ್ ಕಾರಣಗಳು ಏನು ಹೇಳ, ಈಗ ನೀ ಕಿವಿ ಕೇಳಿಸೋದಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನೀವು ಕಿವಿ ಕೇಳಿಸೋದಿಲ್ಲ ನೀನು, ನಿನಗೆ ಸ್ವಾಮಿಗಳಂದ್ರೆ ಏನು ದ್ವೇಷ ಏಕೆ ಅವ ಅದನ್ನಲ್ಲಿ ಒಂದೊಂದು ಪ್ರಶ್ನೆ ಶುರು ಆಗ್ತದೆ. ಅವ್ರು ಏನ್ ಮಾಡ್ಯಾರ ನಿನಗೆ ದ್ವೇಷ ಮಾಡೋದಕ್ಕೆ, ನಿನಗೆ ಏನ್ ಮೋಸ ಮಾಡ್ಯಾರ, ಇಲ್ಲ ಅವ್ರು ಹಂಗೆ ಮಾಡಿದ್ರು ಅವ್ರು ಏನ್ ಮಾಡೋದು, ಇವ್ರಿಗೆ ಏನ್ ಮಾಡ್ಯಾರ ಹೇಳ. ಹೀಗ ಒಂದೊಂದನ್ನು ವಿಚಾರ ಮಾಡ್ತಾ ಹೋದಾಗ ಅವರಿಗೆ ನಾನು ಉಪನ್ಯಾಸವನ್ನು ಕೇಳಬಾರದು ಅನ್ನೋದಕ್ಕೆ ಯಾವ ಕಾರಣಗಳು ಸಿಗೋದಿಲ್ಲ, ಆತ್ಮನನ್ನು ತಿಳಿಯಬಾರದು ಅನ್ನೋದಕ್ಕೆ ಯಾವ ಕಾರಣಗಳು ಸಿಗೋದಿಲ್ಲ. ಕಾರಣ ಏನಂದ್ರೆ ಆತ್ಮ ವಿಚಾರವು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ. ಅವನು ಕೂಡುವುದು ಏನೋದು ಹೋಗುವುದು ಬಂದು ಉಸಿರಾಟ ಆಡುವುದನ್ನು ಸಹಿತ ಆತ್ಮ ವಿಚಾರವೇ ತುಂಬಿಕೊಂಡಿದೆ. ಹೀಗಿದ್ದ ಮೇಲೆ ಇದನ್ನ ಕೇಳಬಾರದು ಅನ್ನೋದಕ್ಕೆ ಯಾವ ಕಾರಣಗಳು, ಯಾವ ಕಾರಣ? ಏ ಮರ ಮನೆಗಳೇ ಇಲ್ಲ ಹೋಗಂತೆ ಆಯ್ತಲ್ಲ, ಅಲ್ಲಿ ಮುಗಿಸ್ಕೊಂಡಿದ್ದ ನಾನು ಆತ್ಮವಿಚಾರವನ್ನು ಕೇಳಬಾರದು. ಇನ್ನು ಒಂದಿದೆ ಏನು ಅಂತಂದ್ರೆ ಐ ಆಮ್ ನಾಟ್ ಕ್ವಾಲಿಫೈಡ್ ಫಾರ್ ದಟ್ ಇಸ್ ವಾಟ್ ಯುವರ್ ಡಿಸಿಷನ್. ನಾನು ಆತ್ಮವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನಾನು ಅಧಿಕಾರಿ ಅಲ್ಲ. ಆಯ್ತಪ್ಪ, ಅಧಿಕಾರಿ ಆಗ್ಬೇಕಾದ್ರೆ ಏನೇನಾಗಿರ್ಬೇಕು ಅಂತ ನೀ ಅನ್ಕೊಂಡಿದ್ಯಾ? ಜನ ಅಂತಾರೆ ನಾನು ಸನ್ಯಾಸಿ ಆಗ್ಬೇಕು ಅಂತ, ನಾನು ಸನ್ಯಾಸಿ ಜನ ಅಂತಾರೆ ಬೇಡ, ನೀನೇನು ಅನ್ಕೊಂಡಿಯಾ ಹೇಳು. ಈಗ ಆತ್ಮ ಆತ್ಮ ಆತ್ಮ ಸನ್ಯಾಸಿ ಬಟ್ಟೆ ಹಾಕೊಂಡಿದ್ದ ಅಂದ್ರೆ ನೀನು ಸನ್ಯಾಸಿ ಬಟ್ಟೆ ಹಾಕೊಂಡ್ರು ಹೇಳು ನನಗೆ. ನಾನು ಆತ್ಮಜ್ಞಾನವನ್ನು ಪಡ್ಕೋಬಾರ್ದು, ಆತ್ಮಜ್ಞಾನ ವಿಚಾರವನ್ನು ಕೇಳಬಾರ್ದು ಅನ್ನಲಿಕ್ಕೆ ನಿನ್ನ ಹತ್ರ ಏನೇನು ಕಾರಣಗಳಿವೆ? ಏನೋ ಕಾರಣಗಳಿವೆ. ಅದನ್ನು ಇಷ್ಟು ಸ್ಪಷ್ಟ ಹೇಳ್ತಾರೆ. ಏನು ಆತ್ಮತ್ವ ಅನವಗಮೆ ಕಾರಣ ನಾಸ್ತಿ. ಆತ್ಮಜ್ಞಾನವನ್ನು ತಿಳ್ಕೋಬಾರ್ದು ಅಥವಾ ಅದನ್ನು ಕೇಳಬಾರ್ದು ಅನ್ನಲಿಕ್ಕೆ ನನ್ನ ಹತ್ರ ಯಾವ ಕಾರಣವೂ ಇಲ್ಲ. ಯಾಕಂದ್ರೆ ಎಲ್ಲ ಉಪನಿಷತ್ತುಗಳು ಏನ್ ಮಾಡ್ತವೆ? ಸರ್ವ ಉಪನಿಷದ ಆದತ್ತೇನ ಉಪಕ್ಷಯಾತ್. ಎಲ್ಲವೂ ಕೂಡ ಅದೇ ಅರ್ಥವನ್ನು ವಿವರಿಸಿ ಹೇಳ್ತವೆ. ಯಾವ ಅರ್ಥವನ್ನ? ಪ್ರತಿಯೊಬ್ಬರು ಆತ್ಮ ವಿಚಾರವನ್ನು ಶ್ರವಣ ಮಾಡಬೇಕು, ನಾವು ಆತ್ಮಸ್ವರೂಪರೇ ಅನ್ನೋದನ್ನ ಗುರುತಿಸಬೇಕು, ಅದನ್ನು ತಿಳ್ಕೋಬೇಕು ಅನ್ನುವಂಥದ್ದನ್ನ ಎಲ್ಲ ಉಪನಿಷತ್ತುಗಳು ತಾತ್ಪರ್ಯವಾಗಿ ಹೇಳ್ತವೆ. ಹೇಗಪ್ಪ? ನಾಲ್ಕಾರು ಉದಾಹರಣೆ ಕೊಡ್ತಾರೆ. ತತ್ವಮಸಿ ತತ್ವಮಸಿ ಅಯಂ ಆತ್ಮ ಬ್ರಹ್ಮ ಆತ್ಮ ಬ್ರಹ್ಮ ತತ್ ಸತ್ಯಂ ಸ ಆತ್ಮ ಸತ್ಯಂ ಸ ಆತ್ಮ ಯತ್ ಸಾಕ್ಷಾತ್ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಸ ಬಾಹ್ಯ ಸ ಬಾಹ್ಯ ಅಭ್ಯಂತರ ಅಭ್ಯಂತರ ಹಿ ಅಜಃ ಹಿ ಅಜಃ ಆತ್ಮೈವ ಇದಂ ಸರ್ವಂ ಆತ್ಮೈವ ಇದಂ ಸರ್ವಂ ಇತ್ಯಾದೀನಾ ತತ್ವಮಸಿ. ಆ ಹುಡುಕುತ್ತಿರುವಂತಹ ಶೋಧಿಸುತ್ತಿರುವಂತಹ ಸುಖ, ಆ ಪರಮೇಶ್ವರ, ಆ ಪರಮಾತ್ಮ, ಆ ಆತ್ಮತತ್ವ ಅದು ನೀನೇ ಆಗಿದ್ದೀಯಾ. ಅಯಂ ಆತ್ಮ ಬ್ರಹ್ಮ. ಯಾವ ಈ ಆತ್ಮ ಅನ್ನೋ ಶಬ್ದವನ್ನು ಎಲ್ಲೋ ಉಪನಿಷತ್ತು ಪ್ರಯೋಗ ಮಾಡಿದ್ದಾರೋ ಆ ಆತ್ಮವು ಬೇರೆಯಲ್ಲ, ಬ್ರಹ್ಮನು ಬೇರೆಯಲ್ಲ, ಆತ್ಮನೇ ಬ್ರಹ್ಮ. ತತ್ ಸತ್ಯಂ ಸ ಆತ್ಮ. ಯಾವುದು ಸತ್ಯವಾಗಿಯೂ ಇದೆಯೋ, ಸತ್ ಸ್ವರೂಪದಿಂದ ಇದೆಯೋ, ಭೂತ ವರ್ತಮಾನ ಭವಿಷ್ಯದಲ್ಲಿ ತುಂಬಿಕೊಂಡು ಕಾಲಭೇದವಿಲ್ಲದೆ ಯಾವುದು ಇದೆಯೋ ಆ ಸತ್ಯೇ ಆತ್ಮ. ತತ್ ಸತ್ ಸತ್ಯಂ ಆತ್ಮ ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಯಾವ ಬ್ರಹ್ಮ ಹೇಳು? ಅಪರೋಕ್ಷ ಬ್ರಹ್ಮ. ಏನು ಪ್ರತ್ಯಕ್ಷ ಅಲ್ಲ, ಪರೋಕ್ಷ ಅಲ್ಲ, ಇವನು ಯಾರು? ಅಪರೋಕ್ಷ ಬ್ರಹ್ಮ. ಆತ್ಮೈವ ಇದಗುಂ ಸರ್ವಂ. ಏನಿದೆಯೋ ಆದಷ್ಟು ಆತ್ಮನೇ ಅನ್ನುವ ಚಾಂದೋಗ್ಯ ಉಪನಿಷತ್ತಿನ ಈ ಹೇಳಿಕೆ ಮತ್ತು ಇತರ ಉಪನಿಷತ್ತು ಬೃಹದಾರಣಿಕ ಇವು ಮುಖ್ಯವಾಗಿ ಎರಡು ಉಪನಿಷತ್ತು ಹೇಳ್ತಾರೆ. ಮುಂಡುಕಾಂತ ಓದ್ತಾರೆ ಮಧ್ಯದಲ್ಲಿ ಸ್ವಬಾಹ್ಯ ಅಭ್ಯಂತರ ಹಾಗೆ ಅಜಃ ಮುಂಡುಕ. ಸೊ ಈ ಪ್ರಕಾರವಾಗಿ ಇಷ್ಟು ಉಪನಿಷತ್ತುಗಳು ಕೂಡ ಏನನ್ನು ಹೇಳ್ತವೆ ಅಂತಂದ್ರೆ ಆ ಬ್ರಹ್ಮನೇ ಸತ್ಯ, ಆ ಬ್ರಹ್ಮನೇ ನೀನು ಅನ್ನೋದನ್ನು ಹೇಳ್ತವೆ. ನೆಕ್ಸ್ಟ್ ವರ್ಷ ಸಹ ಅಯಂ ಆತ್ಮ ಪರಮಾರ್ಥ ಅಪರ ಅಪರಮಾರ್ಥ ರೂಪ ಅದೇ ಆ ಪರಮಾತ್ಮ, ಅದೇ ಆತ್ಮ. ಯಾವ ಆತ್ಮವನ್ನು ನಾವು ಅಭ್ಯಾಸ ಮಾಡಿದ್ವಿಯೋ ಪೀಠಿಕೆ ಒಳಗೆ ಅದೇ ಆತ್ಮ. ಸ ಆತ್ಮ ಸ ಅಯಂ ಆತ್ಮ. ಏನಾಯ್ತು? ಪರಮ ಪಾರಮಾರ್ಥಿಕವಾಗಿಯೂ ಅಪರಮಾರ್ಥಿಕವಾಗಿಯೂ ಕೂಡ ನಮಗೆ ಲಭ್ಯ ಇದ್ದಾನೆ. ಅವನನ್ನ ಚತುಷ್ಪಾತ್ ಎಂದು ಉಪನಿಷತ್ತು ಸಂಬೋಧನ ಮಾಡಿದೆ. ಯಾರನ್ನು ಸಂಬೋಧನ ಮಾಡಿದೆ? ಆತ್ಮನನ್ನ. ಆತ್ಮನನ್ನ ಯಾವ ರೀತಿಯಾದ ಆತ್ಮ? ಅದು ಪಾರಮಾರ್ಥಿಕ ಮತ್ತು ಅಪರಮಾರ್ಥಿಕವಾದ ಆತ್ಮ. ಅದನ್ನು ಇಟ್ಕೊಂಡರೆ ಏಕೆಂದ್ರೆ ಮುಂದಿನ ನಮಗೆ ನೀತಿ ನೀತಿ ಮಾಡಬೇಕಾಗಿದೆ. ಮತ್ತು ಆತ್ಮನ ಯಾಕೆ ಇಟ್ಕೊಂಡರೆ ಅದು ನಾವು ಮುಂದೆ ರಿಯಲೈಸ್ ಮಾಡಬೇಕಾದ್ದು, ಅದನ್ನು ನಾವು ಸ್ಪಷ್ಟೀಕರಿಸ್ಕೋಬೇಕು. ಸತ್ಯವನ್ನು ಸ್ಪಷ್ಟೀಕರಿಸಿಕೊಳ್ಳೋದು ಸಾಮಾನ್ಯವಾಗಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ಶಬ್ದವನ್ನು ಹಾಕ್ತಾರೆ. ಎಲ್ಲಿ ನೀವು ಕ್ರೂಧ್ ಹಾಕಿಗೆ ಹೋಗ್ಬಿಡ್ತೀರೋ ಅಂತ ನಾ ಶಬ್ದನ ಅವಾಯ್ಡ್ ಮಾಡ್ತೀನಿ. ಕ್ರೂಧ್ ಹಾಕು ಕರ್ ಮಾಡುವಿಕೆ ಅಂತ ಕ್ರೂಧ್ ಕರ್ ಮಾಡುವಿಕೆ. ಸೊ ಸಾಕ್ಷಾತ್ಕಾರ ಎಲ್ಲಿ ಕರ ಅರ್ಥಕ್ಕೆ ಹೋಗ್ಬಿಡ್ತೀವಿ ಅಂತೀವಿ ನಾವು ಮಧ್ಯ ಕೇಸ್ ಒಳಗೆ ಮಾಡ್ತೀವಿ. ಅದನ್ನ ನಾನು ವೈಯಕ್ತಿಕವಾಗಿ ಅವಾಯ್ಡ್ ಮಾಡಿ ಸ್ಪಷ್ಟ ಇಂಗ್ಲಿಷ್ ಒಳಗೆ ಕ್ಲಾರಿಟಿ to look into the clarity of the world. This is very important. ನಮಗೆ ಇಷ್ಟು 99 ಭಾಗದ ಶಬ್ದಗಳನ್ನು ನಾವೇನು ಪ್ರಯೋಗ ಮಾಡ್ತೇವೆ ವ್ಯವಹಾರದೊಳಗೆ, ಆ ಶಬ್ದಗಳ ಬಗ್ಗೆ ನಮ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ವಿ ಜಸ್ಟ್ ಯೂಸ್ ದಮ್. ಹಾಗೆಯೇ ನಾವು ನೀವು ಈ ಉಪನಿಷತ್ ವಾಕ್ಯಗಳನ್ನು ಉಪನಿಷತ್ತುಗಳನ್ನು ಕೂಡ ವ್ಯವಹಾರ ಶಬ್ದ ಉಪಯೋಗ ಮಾಡಿದ ಹಾಗೆ ಅಸ್ಪಷ್ಟತೆಯಿಂದ ನೀವು ಉಪಯೋಗ ಮಾಡಿದ್ದಾದ್ರೆ ಯಾರು ನೀನು ಹೇಳರು ಸ್ವಾಮೀಜಿ ಈಗ ವೈಶ್ವಾನರಾಗಿದ್ದಾರೆ ಅಂತ ಯಾರು ಹೇಳಿದ್ರು? ನಮ್ಮಲ್ಲೇ ಕಾರಣ ಕೂತ್ಕೊಂಡು ಈಗ ಕಾರಣ ಕೂತ್ಕೊಂಡಿರ್ತಾರಲ್ಲ ಹಿಂದೆ ಒಂದೊಂದು ಉಪನಿಷತ್ ಚಲೋ ಬಿಟ್ಟು ಪಾಪ ಅವರು ಮಾಡ್ಬೇಕಂತಿಲ್ಲ, ಅದು ಹಂಗಾಗಿ ಬಿಡ್ತದೆ. ಅದು ಏನು ಮಾಡಿದ್ದಾಗ ನಾ ಅನ್ಕೊಂಡೆ ಮನಸ್ಸಿನೊಳಗೆ ಜಾಗೃತಾವಸ್ಥೆಯಲ್ಲಿ ಇದ್ದವ್ರು ಎಲ್ಲರೂ ವೈಶ್ವಾನರದೆ. ನಾನು ಹಿಂದೆ ಕೂತ್ಕೊಂಡವರು ಅವ್ರು ವೈಶ್ವಾನರ ಆಗದವ್ರು ಅವ್ರಿಗೆ ನಾ ಮಾತಾಡಿದ್ದೆ ಹೆಂಗೆ ಕೇಳಿಸ್ತಿದ್ದವ್ರಿಗೆ ಇದನ್ನ ನೀವು ಕೇಳಿಸ್ಬೇಕಾದ್ರೂ ಕೂಡ ನೀವು ವಿಶ್ವ ಆದಾಗ ವೈಶ್ವಾನರ ಆದಾಗ ನಮ್ಗೆ ಕೇಳಿಸ್ತದ. ಏನ್ ವೈಶ್ವರ ಬಹಿಷ್ಪ್ರಜ್ಞ ಸೋ ವ್ಯವಹಾರದಲ್ಲಿ ನಾವು ಇರುವಾಗ ಎಲ್ಲರೂ ವೈಶ್ವಾನರೇ, ಆದರೆ ಆತ್ಮನನ್ನ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಆತ್ಮನಿಲ್ಲದೆ ವ್ಯವಹಾರ ಇಲ್ಲ. ಆತ್ಮನಿಗೆ ವ್ಯವಹಾರವು ಅಂಟಿಕೊಂಡಿಲ್ಲ, ಆತ್ಮನಿಲ್ಲದೆ ವ್ಯವಹಾರ ಇಲ್ಲ. ಅಂದಮೇಲೆ ಇರುವುದೆಲ್ಲ ಏನು? ಆತ್ಮನೇ. ಅಯ್ಯಂ ಆತ್ಮ, ಈ ಆತ್ಮನೇ ಪಾರಮಾರ್ಥಿಕವಾಗಿಯೂ ಲಭ್ಯ ಇದ್ದಾನೆ. ಏನಾಗಿ ಅಯ್ಯಂ ಆತ್ಮ ಬ್ರಹ್ಮ ಪಾರಮಾರ್ಥಿಕವಾಗಿ ಲಭ್ಯ ಇದ್ದಾನೆ, ಅಪಾರಮಾರ್ಥಿಕವಾಗಿ ಲಭ್ಯ ಇದ್ದಾನೆ. ವೈಶ್ವಾನರ ತೇಜಸ ಪ್ರಾಜ್ಞ, ವಾಹ್, ಡಬಲ್ ಕ್ವಾಲಿಫಿಕೇಶನ್. ಅಂದ್ರೆ ಸಂತೋಷಪಡ್ಬೇಕು, ಸುಮ್ಮನೆ ವಾದ ಮಾಡಿದವ್ರಿಗೆ ಏನಂತ ಸಂತೋಷ ಬರುತ್ತೆ. ಏನಪ್ಪ ಅಂದ್ರೆ ಒಂದು ಸತ್ಯ ಒಂದು ಅದ ನಮಗೆ ಸ್ಪಷ್ಟ ಆಗುತ್ತೆ. ಸಸ್ಯ ಸಸ್ಯ ಪರಮಾತ್ಮ ರೂಪಂ ಪರಮಾತ್ಮ ರೂಪಂ ಅವಿದ್ಯಾಕೃತಂ ಅವಿದ್ಯಾಕೃತಂ ರಜ್ಜು ಸತ್ವಾದಿ ಸಮಂ ರಜ್ಜು ಸತ್ವಾದಿ ಸಮಂ ಮುಕ್ತಂ ಮುಕ್ತಂ ಪಾದತ್ರಯ ಲಕ್ಷಣಂ ಪಾದತ್ರಯ ಲಕ್ಷಣಂ ಬೀಜಾಂ ಪುರಸ್ಥಾನಿ ಹೇಗೆ ಲಭ್ಯ ಇದ್ದಾನೆ? ಅವನು ಆತ್ಮನಾಗಿ ತುರ್ಯನಾಗೂ ಲಭ್ಯ ಇದ್ದಾನೆ, ಅವನು ಅಪಾರಮಾರ್ಥಿಕವಾಗಿಯೂ ಲಭ್ಯ ಇದ್ದಾನೆ. ಹೇಗಪ್ಪ ಅಂತಂದ್ರೆ ತಸ್ಯ ಆ ಆತ್ಮನ ಪಾರಮಾರ್ಥಿಕ ರೂಪ ಏನಂತ ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ, ತುರ್ಯ ಇಸ್ ಪಾರಮಾರ್ಥಿಕ ರೂಪ. ಓಕೆ, ಇನ್ನು ಅಪಾರಮಾರ್ಥಿಕ ರೂಪ ಹೇಗೆ? ಅಪರಮಾರ್ಥ ರೂಪ ಅವಿದ್ಯಾಕೃತ. ಅದ ಮೊದಲಿಡ್ಬೇಕ ಅವಿದ್ಯಾಕೃತ. ಏನ ಅವಿದ್ಯಾಕೃತ ಅಂದ್ರೆ ಅಜ್ಞಾನದಿಂದಾಗಿ ಜನಿತನಾದವನು, ಅಜ್ಞಾನ ಜನಿತನಾದವನು. ರಜ್ಜು ಸ್ವಲ್ಪಾದಿ ಸಮಂ ಉದಾಹರಣೆ ಕೊಡ್ತಾರೆ. ಏನು ರಜ್ಜು ಸ್ವಲ್ಪ? ರಜ್ಜು ಸ್ವಲ್ಪ ಅಂದಾಗ ರಜ್ಜು ಮತ್ತು ಸರ್ಪ ಅಂತ ಅರ್ಥ ಮಾಡ್ಕೋಬೇಡ್ರಿ. ಆ ರಜ್ಜುವಿನಲ್ಲಿ ಏನು ಸರ್ಪ ಕಾಣಿಸ್ತೋ ಆ ಸರ್ಪಕ್ಕೆ ರಜ್ಜು ಸರ್ಪ ಅಂತ ಹೇಳ್ತಾರೆ. It is not two things there. Either you have a sarpa or you have a rajju. When you say sarpa, then what type of sarpa? It is not the cobra. Adu kere haavalla, adu patti haavalla, adu chinigi haavalla, adu yavadu rajju sarpa. Hange. ಅಂತಾರಿಲ್ಲ ನನಗೆ ರಜ್ಜು ಸ್ವಲ್ಪ ಅಂದ್ರೆ ಹಂಗೆ. ಸೊ ಅದು ಪಾರಮಾರ್ಥಿಕವೋ ಅಪಾರಮಾರ್ಥಿಕವೋ? ಅಪಾರಮಾರ್ಥಿಕ. ಅವಿದ್ಯಾಕೃತ ರಜ್ಜು ಸ್ವಲ್ಪ ಉತ್ತಮ. ಪಾದತ್ರಯ ಲಕ್ಷಣ ಇಲ್ಲಿ ರಜ್ಜು ಸರ್ಪ ಹೇಗೋ ಕೇಳ್ಕೊಳ್ಳಿ, ಇಲ್ಲಿ ಹೇಗೆ ರಜ್ಜು ಸರ್ಪನೋ ಹಾಗಲ್ಲಿ ಪಾದತ್ರಯ ವಿಶ್ವ ತೈಜಸ ಇವರು ಪಾದತ್ರಯ. ಈ ಮೂವರ ಪಾದತ್ರಯ ಯಾಕೆ ಅಂತಂದ್ರೆ ದೇರ್ ಇಸ್ ನೋ ಅದರ್ ವೇ. ಇವತ್ತು ನಾವಿದ್ದೆ ಆ ಪಾದತ್ರಯಗಳು, ಐದರ್ ವಿ ಆರ್ ಇನ್ ವೇಕಿಂಗ್ ವರ್ಲ್ಡ್ ಆರ್ ಇನ್ ಡ್ರೀಮ್ ವರ್ಲ್ಡ್ ಆರ್ ಇನ್ ಡೀಪ್ ಸ್ಲೀಪ್. ಈ ಮೂರರಲ್ಲಿ ಏನೋ ಒಂದ್ ಕಡೆ ಇರ್ತೇವೆ ನಾವು. ಹೋಪ್ಫುಲಿ ನಾವೀಗ ಹೆಚ್ಚಿರ್ತೀವಿ ಅಂತ ಅನ್ಕೊಂಡಿದ್ದೀವಿ. ಅದನ್ನು ನಾವೇನ್ ಮಾಡಿದ್ವಿ, ಬೀಜಾಂಕುರ ಸ್ಥಾನಿ. ಈ ಮೂವರು ಮೂಲಭೂತವಾಗಿ ಎಲ್ಲಿದ್ರು, ಮೂಲಭೂತವಾಗಿ ಎಲ್ಲಿದ್ದು ಮೂವರು, ಮೂವರು ಮೂವರಾಗುವ ಪೂರ್ವದಲ್ಲಿ ಆತ್ಮನಂತೂ ಆಗಿದ್ದಿಲ್ಲ, ಗೊತ್ತಿಲ್ಲ ಅವ್ರಿಗೆ ಅವಿದ್ಯಾಕೃತಂ. ಅದ್ರ ಎಲ್ಲಿದ್ರು ಬೀಜಾಂಕುರ ಮೊಳಕೆ ಒಡೆಯುವ ಬೀಜದ ಸ್ಥಿತಿಯಲ್ಲಿದ್ರು, ಅದಕ್ಕೆ ಹೆಸರಿನ ಕೊಟ್ಟರು ಪ್ರಾಣಾತ್ಮ. ಬೀಜಾಂಕುರ ಸ್ಥಾನೀಯಂ ಅದನ್ನ ಅಪಾರಮಾರ್ಥಿಕ ಒಂದು ತುರಿಯ ಅವನನ್ನ ಪ್ರಾಜ್ಞನ ಜಂಪ್ ಮಾಡಿಬಿಡ್ರಿ, ಪ್ರಾಜ್ಞನನ್ನ ಜಂಪ್ ಮಾಡಿಬಿಡ್ರಿ, ಎಲ್ಲಿರ್ತೀರಿ ಈ ಜಂಪ್ ಹೆಂಗಿರ್ತದ ಅಂತ ಒಂದು ಮಾತು ಹೇಳ್ತೀನಿ. ಈ ಪೋಲ್ ಜಂಪ್ ಅಂತ ಒಂದು ಆಟ ಇದೆ, ಪೋಲ್ ವಾಲ್ಟ್ ಅಂತ ಒಂದು ಆಟ ಇದೆ. ಅಲ್ಲಿಂದ ಓಡ್ಬಿಡ್ತಾರೆ, ಓಡಿ ಬಂದು ಆ ಕೋಲನ್ನ ಚುಚ್ಚುತ್ತಾರೆ. ಎಲ್ಲಿ ಹೋಗ್ತಾರೆ, ನಮ್ಮ ಹುಡುಗರು ಬೆಸ್ಟ್ ಆಡ್ತಾರೆ, ಕರ್ನಾಟಕ ಫಸ್ಟ್ ಬಂದಾರೆ, ನಮ್ಮ ಮೇಘಾಲಯ ಮಕ್ಕಳು ಕರ್ನಾಟಕ ಫಸ್ಟ್ ಬಂದು ಮಸ್ತ್ ಆಡ್ತಾರೆ. ತಾವ ಇರುತ್ತಾರೆ, ನನಗೇನು ಕೊಡಿಸೋದಿರೋದು, ತಾವ ಕೋಲ್ ಹುಡ್ತಾರೆ, ತಾವ ತೂಪ್ ಮಾಡ್ತಾರೆ, ತಾವ ಜಿಗ್ತಾರೆ, ತಾವ ಬೀಳ್ತಾರೆ, ತಾವೇ ಗಾಯ ಮಾಡ್ಕೊತಾರೆ. ನಾ ಹೇಳ್ಬಿಟ್ಟೇನಿ, ನಾ ಯಾವುದೂ ಅಟೆಂಡ್ ಆಗಿ ಹೋಗುದಿಲ್ಲ. ನಮ್ಮ ಅಮ್ಮ ನನಗೆ ಸ್ಪೋರ್ಟ್ಸ್ ಕಲಿಸಿಲ್ಲ. ಸೊ ಆ ಪೋಲ್ವಾಲ್ಟ್ನವ್ರಿಗೆ ಏನಾಗ್ತದೆ, ಓಡಿ ಬರ್ತಾರೆ, ಚುಸ್ತಾರೆ, ಆ ಕೋಲಿಗೆ ಕೋಲ್ ಗುಂಟ ಮೇಲೆ ಹೋಗ್ತಾರೆ, ಆಮೇಲೆ ಕೋಲ್ ಬಿಟ್ಬಿಡ್ತಾರೆ, ಆಮೇಲೆ ಲ್ಯಾಂಡ್ ಆಗ್ಬಿಡ್ತಾರೆ. ಮಜಾ ಕೇಳಿ, ಒಬ್ಬ ಸ್ಪೋರ್ಟ್ಸ್ ಮನ್ಗೆ ನಾನು ಡಿಸ್ಕಷನ್ ಮಾಡಿದೆ. ಏನಂತ ಡಿಸ್ಕಷನ್ ಮಾಡಿದೆ ಅಂತ ಕೇಳಿದೆ, ಮೇಲೆ ಹೋಗ್ತಿರೋ ಭಯ ಆಗೋದಿಲ್ವಾ? ಇಲ್ಲ. ಅದು ಗುಂಟ ಮೇಲೆ ಹೋಗ್ತಿರೋ ಭಯ ಆಗೋದಿಲ್ವಾ? ಇಲ್ಲ. ಅದು ಕೈ ಬಿಡುತ್ತೀರಿ ಭಯ ಆಗೋದಿಲ್ವಾ? ಇಲ್ಲ. ಅಷ್ಟಿಂದ ಕೆಳಗೆ ಬೀಳ್ಬೇಕಲ್ಲ ಭಯ ಆಗೋದಿಲ್ವಾ? ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನನಗೆ ನೀವು ಕೈ ಬಿಟ್ಟು ಕೆಳಗೆ ಬರದೇ ಇದ್ದಾಗ ನಿಮ್ಮ ಅನುಭವ ಹೆಂಗಿತ್ತು? ಚೀ, ಮೇಲೆ ಹೋಗ ಕೈ ಬಿಡಬೇಕಿಲ್ಲ, ಕೈ ಬಿಟ್ಟ ಅಂದ್ರೆ ಈ ಪ್ರಪಂಚ ಬಿಟ್ಟ. ಆ ಪ್ರಪಂಚಕ್ಕಿನ್ನು ಹೋಗಿ ಸೇರಿಲ್ಲ, ಈಗ ಹೆಂಗಿರ್ತದೆ ಹೇಳ ಅನುಭವ ಅಂದ್ರೆ. ಈ ಬಿಲೀವ್ ವಾಟ್ ಇಸ್ ಸೇಡ್ ಇಸ್ ಆತ್ಮಜ್ಞಾನ ತುರಿಯಲು. ಹೌದ, ಕಾಲ ದೇಶ ಏನಿರು ಇದಾವ ಸಂಬಂಧ ಅಲ್ಲಿ ತನಕ ನನ್ನ ಅಲ್ಲಿ ಕೂತ್ಕೊಂಡಾರೆ, ನನ್ನ ಫ್ರೆಂಡ್ ನೋಡಿಕೊಡ್ತಾನೆ, ಅವಳು ನನ್ನ ಅಮ್ಮ ಹಿಂಗೆ ಬರ್ತಾಳೆ, ಅವಳು ನೋಡ್ತಾ ಇದ್ದಾಳೆ, ಅವೆಲ್ಲ ಇರ್ತಾಳೆ. ಆ ಒಂದು ಸ್ಥಿತಿಗೆ ನಾನು ಹೋದಾಗ ಅಲ್ಲಿ ಯಾರೂ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ. ಅವನಿಂದ ಆತ ಇಲ್ಲ ಗೊತ್ತಿಲ್ಲ, ನೀವು ಮೆಹಸೂಸ್ ಮಾಡ್ಕೊಡಿ, ನೀವತ್ಕೊಂಡಿದ್ದೀರಿ, ನೀವತ್ಕೊಂಡು ಮೇಲೆ ಹೋಗಿರೋ ತಿಳ್ಕೊಡ್ರಿ, ನೋಡ್ತಾ ಕೂತ್ಕೊಡ್ರಿ, ನೀವೇ ಓಡ್ ಬಂದಿರೋ ತಿಳ್ಕೊಡ್ರಿ, ಮೇಲೆ ಹೋಗ್ರಿ, ಆವಾಗ ನಿಮ್ಮ ಸ್ಥಿತಿ ಹೇಗಿರ್ತದ ಹಾಗೆ ಇರ್ತದೆ. ಇವಳಿದ್ದಾಳೆ ಇದು ತುರಿಯ ಅಲ್ಲಪ್ಪ, ಇದು ಪರಮಾತ್ಮ ಸ್ವರೂಪ ರಜ್ಜು ಸ್ಥಾನ ಸತ್ಪಾದಿ ಸತ್ಪಾದಿ ಸ್ಥಾನೀಯ ಉಕ್ತ ಸ್ಥಾನತ್ರಯ ನಿರಾಕರಣೇನ ಆಹ ನಾಂತ ಪ್ರಜ್ಞ ಅಬೀಜಾತ್ಮಕ ಪರಮಾರ್ಥ ಪರಮಾರ್ಥ ಸ್ವರೂಪ ಅಥ ಇದಾನಿ ಓಕೆ ಅಥ ಇದಾನಿ ಅಬೀಜಾತ್ಮಕ ಪರಮಾರ್ಥ ಸ್ವರೂಪ ರಜ್ಜು ಸ್ಥಾನೀಯ ಸತ್ಪಾದಿ ಸ್ಥಾನೀಯ ಉಕ್ತ ಸ್ಥಾನತ್ರಯ ನಿರಾಕರಣೇನ ಅಥ ಈಗ ಇದಾನೇ ನಮಗೆ ಈ ಭಾಗದಲ್ಲಿ ಅಬೀಜಾತ್ಮಕ ಬೀಜರಹಿತವಾದ ಸ್ಥಿತಿ ಅದು ಯಾವುದು? ಬೀಜ ಸಹಿತವಾದ ಸ್ಥಿತಿ, ಅಂಕುರವಾಗಬೇಕಾದ ಸ್ಥಿತಿ, ಪ್ರಾಣಾತ್ಮನಾದಂತಹ ಸ್ಥಿತಿ, ಬೀಜಾತ್ಮನಾದಂತಹ ಸ್ಥಿತಿ. ಈಗ ನಾನು ಹೇಳೋ ಮುಂದಿದ್ದೇನು? ಬೀಜರಹಿತವಾದ ಸ್ಥಿತಿ. ಅದು ಎಂಥ ಸ್ಥಿತಿ? ಅದು ರಜ್ಜು ಸ್ಥಾನೀಯಂ. ಹೀಗೆ ರಜ್ಜುವಿನಲ್ಲಿ ಹಾವಿನ ಯಾವ ಬೀಜವೂ ಇಲ್ಲ, ರಜ್ಜುವಿನಲ್ಲಿ ಹಾವಿನ ದಪ್ಪ ಇಲ್ಲ, ರಜ್ಜುವಿನಲ್ಲಿ ಹಾವಿನ ವಿಷ ಇಲ್ಲ, ರಜ್ಜುವಿನಲ್ಲಿ ಯಾವುದೂ ಇಲ್ಲ, ರಜ್ಜು ರಜ್ಜು ಮಾತ್ರವಾಗಿದೆ. ಆದರೂ ಕೂಡ ಆ ರಜ್ಜುವಿನಲ್ಲಿ ನಮಗೆ ಅವಿದ್ಯೆಯಿಂದಾಗಿ ಸರ್ಪ ಬೀಜ ಇದೆ. ಹಾಗೆ ಈ ತುರಿಯ ಆತ್ಮನಲ್ಲಿ ನೀವು ಯಾವೂ ಇಲ್ಲದೇ ಇದ್ದಂಥದ್ದು ಪರಮಾರ್ಥ ಸ್ವರೂಪ ರಜ್ಜು ಸ್ಥಾನೀಯ ಸರ್ವಾದಿ ಸ್ಥಾನೀಯ ಉಕ್ತ ಸ್ಥಾನತ್ರಯ ನಿರಾಕರಣ. ಆ ಪ್ರಕಾರವಾದ ಅಲ್ಲಿ ಹೇಗೆ ಆ ಸರ್ಪದ ಎಲ್ಲ ವಿಚಾರಗಳನ್ನು ನಿರಾಕರಣ ಮಾಡಿ ರಜ್ಜುವನ್ನು ಗುರುತಿಸ್ತೀವೋ ಹಾಗೆ ಇಲ್ಲಿ ಕೂಡ ನಾವು ಆ ಸರ್ಪಸ್ಥಾನೀಯ ರಜ್ಜುಸ್ಥಾನೀಯ ಆತ್ಮ ಸರ್ಪಸ್ಥಾನೀಯ ಅವಿದ್ಯಾ ಮಾಯಾ ಎಲ್ಲ ಎಲ್ಲಿಯೋ ಎಲ್ಲವನ್ನು ನಿರಾಕರಿಸಿ ಆತ್ಮನನ್ನ ಯಥಾವತ್ತಾಗಿ ತಿಳಿಯಬೇಕಾಗಿದೆ. ಆದ ಕಾರಣ ಈ ಶಬ್ದ ಪ್ರಯೋಗ ಮಾಡಿದ್ದೀವಿ. ಏನದು? ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ಅಲ್ಲಿದೆ ನೋಡಿ, 60ನೇ ಪುಟ ಇಲ್ಲ, 7ನೇ ಶ್ಲೋಕ. ನಾನು ಅದು ಹೇಳಿದೀನಿ ಮುಂಡುಕ 7ನೇ ಶ್ಲೋಕಕ್ಕೆ ಬಂದೀವಿ. ಸ್ವಾಮಿ 6ನೇ ಶ್ಲೋಕ ನೀವು ಮಾಡಿಲ್ಲ, ನಾವು ಮಾಡೇ ಇಲ್ಲ ಇಲ್ಲಿ ಒಂದು ಅಂದ್ಬೇಡಿ. ಮೊದಲನೇ 6 ಶ್ಲೋಕ ನಾವು ಮಾಡೇ ಇಲ್ಲ ಅಂತ ಅಂದಕ್ಕೆ ಹೋಗ್ಬೇಡಿ. ನಾನು ಕಾರಿಕ ತಗೊಂಡಿದ್ದೀನಿ, ಕಾರಿಕ ಮಾಡ್ತಾ ಮಾಡ್ತಾ ಏನು ಬಂದಿರೋ ಈಗ? ಹಾ, ನಾವೀಗ ಉಪನಿಷತ್ತಿಗೆ ಬಂದೀವಿ. ಉಪನಿಷತ್ತಿನ ಎಷ್ಟನೇ ಶ್ಲೋಕ? 7ನೇ ಶ್ಲೋಕ. ಅಚಿಂತ್ಯಪದೇಶ್ಯಂಕಾತ್ಮಕೃತ್ಯಸಾರಂ ಪ್ರಪಂಚ ಉಪಶಮಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಧೇಯಃ ಸ ವಿಧೇಯಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ.